ವೆಂಕಟೇಶ್ ಅವರು ಹೇಳಿ, ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟನೇ ವಯಸ್ಸಿನಿಂದ ಮಾಡ್ತಾ ಬಂದಿದ್ದೀರಾ? ನಾವು 25 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಈಗ ಕೃಷಿ ಬರೋದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಒಂದು ಬಾಲ್ಯ ಜೀವನ ಏನು ವಿದ್ಯಾಭ್ಯಾಸದಲ್ಲಿ ಕಳೆದ್ರ, ಯಾವ ರೀತಿ ಕಳೆದ್ರ? ಸುಮಾರು 15 ವರ್ಷ ವಿದ್ಯಾಭ್ಯಾಸ ಸರ್, ಆಮೇಲೆ ವ್ಯವಸಾಯ ಮಾಡ್ತಾ ಇದೀವಿ. ಎಲ್ಲ ತನಕ ವಿದ್ಯಾಭ್ಯಾಸ ಮಾಡಿದ್ರ? ನಾ PUC ವರೆಗೂ ಮಾಡಿದ್ವಿ. ಯಾಕೆ ವಿದ್ಯಾಭ್ಯಾಸ ಮಾಡಕ್ಕಾಗ್ಲಿಲ್ಲ? ಅದೇ ಸರ್, ಅಲ್ಲಿಗೆ ನಮ್ದು ಸ್ಟಾಪ್ ಮಾಡಿ ವ್ಯವಸಾಯಲ್ಲಿ ಮುಂದುವರ್ಸೋಣ ಅಂತ ಸ್ಕೂಲ್ ಬಿಟ್ಟು ಮತ್ತೆ ಅಗ್ರಿಕಲ್ಚರ್. ಏನ್ ಓದ್ಬೇಕಂತ ಆಸಕ್ತಿ ಇರ್ಲಿಲ್ವಾ ಅವತ್ತಿನ ದಿನದಲ್ಲಿ? ಇಲ್ಲ ಸರ್, ನನಗೆ ವ್ಯವಸಾಯದ ಮೇಲೆ ಬಹಳ ಆಸಕ್ತಿ ಇತ್ತು. ನಿಮ್ಮ ಒಂದು ಕೃಷಿ ಬದುಕು ಯಾವ ರೀತಿ ಪ್ರಾರಂಭ ಆಯ್ತು ಅವತ್ತಿನ ಒಂದು ದಿನಗಳಲ್ಲಿ? ಅದೇ ಈಗ ನಮ್ ತಂದೆರ್ ಮಾಡ್ತಿದ್ರು ಸರ್, ಅವ್ರನ್ನ ಇದು ಫಾಲೋ ಮಾಡ್ಕಂತ ನಾನು ವ್ಯವಸಾಯ ಮಾಡ್ಬೇಕಂತ ನಾನು ಫಾಲೋ ಮಾಡಿ ನಾನು ವ್ಯವಸಾಯಕ್ಕೆ ಇಳ್ಕೊಂಡೆ. ಚಿಕ್ಕ ವಯಸ್ಸಿನಲ್ಲಿ ಕಲ್ತ್ಕೊಂಡಿದ್ರೆ ಕೃಷಿ? ಅಲ್ಪ ಸ್ವಲ್ಪ ಬರ್ತಾ ಇತ್ತು ಸರ್. ಏನನ್ನ ಕಲ್ತ್ಕೊಂಡಿದ್ರೆ ಚಿಕ್ಕ ವಯಸ್ಸಿನಲ್ಲಿ? ಚಿಕ್ಕ ವಯಸ್ಸಿನಲ್ಲಿ ಮಡಿಕೆ ಹೊಡೆಯೋದು ಮತ್ತೆ ಎಲ್ಲ ನೀರು ಇದು ಹರಿಸೋದು ಎಲ್ಲ ಮಾಡ್ತಿದ್ದೆ. ಆಮೇಲೆ ಬರ್ತಾ ಬರ್ತಾ ಪ್ರತಿಯೊಂದು ನಾನೇ ಮಾಡ್ತಾ ಇದ್ದೀನಿ. ನೀರಾವರಿ ಇತ್ತ ನಿಮ್ದು? ನೀರಾವರಿ ಇತ್ತು ಸರ್. ಈಗ ಚಿಕ್ಕ ವಯಸ್ಸಿನಲ್ಲಿ ಈಗೆಲ್ಲ ಎತ್ತಿನ ಬೇಸಾಯ ಹೊಡಿತಿದ್ವಿ ಅಂತ ಹೇಳಿದ್ರ, ಮಡಿಕೆ ಹೊಡಿತಾ ಇದ್ವಿ, ಕುಂಟೆ ಹೊಡಿತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ನಿಮ್ ತಂದೆಯವರು ಎತ್ತುಗಳು ಸಾಕಾಣಿಕೆ ಮಾಡಿ ಎತ್ತಿನ ಬೇಸಾಯ ಮಾಡ್ತಾ ಇದ್ರ? ಹೌದು ಸರ್, ಎತ್ತಿನ ಬೇಸಾಯನೇ ಹೆಚ್ಚಿಗೆ ಮಾಡ್ತಿರೋದ್ ನಾವು. ಎತ್ತಿನ ಬೇಸಾಯ ಅಂತಂದ್ರೆ ಏನೇನ್ ಮಾಡ್ತಾ ಇದ್ರಿ ಇವತ್ತಿಗೂ ಸಹ? ನಾವು ಮಡಿಕೆ ಹೊಡಿತೀವಿ, ಕುಂಟೆ ಹೊಡಿತೀವಿ, ಮತ್ತೆ ಬೋದು ಅಂತ ಹೊಡಿತೀವಿ ಸರ್, ಅಂತೆಲ್ಲ ಮಾಡ್ತೀವಿ. ಸಣ್ಣ ಪುಟ್ಟ ಕೆಲಸಗಳಲ್ಲಿ ಎತ್ತುಗಳಿದ್ದನೇ ಮಾಡ್ತಾ ಇದ್ದಾರೆ. ಈಗ ಕಬ್ಬನ್ನೇಗ್ಲಿ ಈ ತರ ಎಲ್ಲ ಹೊಡಿತಾ ಇದ್ರ ಇವತ್ತಿನ ಸಂದರ್ಭದಲ್ಲಿ? ಹೊಡಿತಾ ಇದೆ ಸರ್. ಈಗ ನಾಲ್ಕು ಎತ್ತುಗಳು ಎರಡು ಜೊತೆ ಎತ್ತು ಕಟ್ಟಿ ಹೊಡಿತಾ ಇದ್ದಾರೆ, ಹೊಡಿತಾ ಇದೆ ಸರ್. ಇವತ್ತಿಗೆ ಹೆಚ್ಚಿನ ಬೇಸಾಯ ಮಾಡ್ಬೇಕಂತ ಯಾಕೆ ಅನಿಸುತ್ತೆ ನಿಮ್ಗೆ? ಇವಾಗೆಲ್ಲ ಸಾಕಷ್ಟು ಯಂತ್ರಗಳು ಬಂದವೆ, ಟ್ರ್ಯಾಕ್ಟರ್ ಮುಖಾಂತರ ಬಿತ್ತನೆ ಮಾಡೋದು, ಉಳುಮೆ ಮಾಡೋದ್ರಿಂದ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂತದ್ರಲ್ಲೂ ನೀವು ಇವತ್ತಿನ ದಿನದಲ್ಲೂ ಸಹ ಎತ್ತುಗಳು ಸಾಕಾಣಿಕೆ ಮಾಡಿ ಎತ್ತಿನ ಬೇಸಾಯನೇ ಮಾಡ್ಬೇಕಂತ ಯಾಕೆ ಅನಿಸಿದೆ ನಿಮ್ಗೆ? ಎತ್ತಿನ ವ್ಯವಸಾಯದಲ್ಲಿ ನಮ್ಗೆ ಅನುಕೂಲವಾಗಿ ಬೆಳೀತಂತ, ಭೂಮಿ ಚೆನ್ನಾಗಿ ಅದು ಬರ್ತದಂತ, ಮತ್ತೆ ಎತ್ತುಗಳಿಂದ ನಮ್ಗೆ ಉಪಯೋಗನೇ ಐತೆ, ಖರ್ಚು ಕಡಿಮೆ, ಮತ್ತೆ ಟ್ರ್ಯಾಕ್ಟರ್ಲಿದ್ದ ಖರ್ಚುಗಳು ಹೆಚ್ಚು, ಅದ್ರ ಸಲುವಾಗಿ ನಾವು ಎತ್ತುಗಳಿದ್ದರೆ ಹೆಚ್ಚು ಬಳಸೋದು ಸರ್ ವ್ಯವಸಾಯಕ್ಕೆ. ಈಗೆಲ್ಲ ಕೃಷಿಯಲ್ಲಿ ನಾವು ಖರ್ಚು ಕಡಿಮೆ ಮಾಡಿಕೊಂಡ್ರೆ ಉಳಿತಾಯ ಬರುತ್ತೆ ನಿಮಗೆ, ಇಲ್ಲಪ್ಪ ಹೆಚ್ಚು ಹೆಚ್ಚು ಖರ್ಚು ಮಾಡಿದ್ವಿ ಅಂತಂದ್ರೆ ನಮಗೆ ಅದರಿಂದ ಏನ್ ಆದಾಯ ಬರುತ್ತೆ? ಲಾಭ ಇಲ್ಲ ಸರ್, ಲಾಭ ಇಲ್ಲ. ಒಟ್ಟಾರೆ ವೆಂಕಟೇಶ್ ಅವರೇ, ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ನಮ್ದು ಒಂದು 15 ಎಕರೆ ಇದೆ ಸರ್. ಈಗ 15 ಎಕರೆ ಕೃಷಿ ಭೂಮಿನೂ ನೀರಾವರಿ ಬರುತ್ತಾ? ಇಲ್ಲ ಸರ್, 1-8 ಎಕರೆ ನೀರಾವರಿ, 1-8 ಎಕರೆ ಕೃಷಿ ಜಮೀನು. ಈಗ 8 ಎಕರೆ ನೀರಾವರಿ ಮಾಡಿದ್ರೆ 8 ಎಕರೆ ಕೃಷಿ ಭೂಮಿ. ಈಗ ನೀರಾವರಿ ಮಾಡಿದ್ಮೇಲೆ ಏನಾದ್ರೂ ಈ ತೋಟಗಾರಿಕೆ ಬೆಳೆ ಬೆಳಿಬೇಕಂತ ಅನಿಸ್ಲಿಲ್ವಾ ನಿಮಗೆ? ಬೆಳಿಬೇಕನ್ನಿಸ್ತು ನೀರಿನ ತೊಂದರೆಯಿಂದ ಶೇಂಗಾ ಮತ್ತೆ ಜೋಳ ರಾಗಿ ಅಂತ ಎಲ್ಲ ಬೆಳೀತಾ ಇದ್ದೆ ಸರ್. ಈಗ ನೀರಾವರಿಗೂ ಶೇಂಗಾ ಜೋಳ ರಾಗಿ ಅಂತ ಅವ್ನು ಬೆಳೀತಾ ಇದ್ರ? ಹ್ಮ್ ಸರ್. ಈಗ ಕೃಷಿ ಭೂಮಿಯಲ್ಲಿ ಯಾವ ಬೆಳೆ ಬೆಳೀತಾರ ಈಗ ಮಳೆಯಾಶ್ರಿತವಾಗಿ? ಶೇಂಗಾ, ತೊಗರಿ, ಅಲಸಂದಿ, ಹುಳ್ಳಿ ಬೆಳಿತೀವಿ. ಬೇರೆ ಈಗ ಅಡಿಕೆ ಬೇರೆ ಬೇರೆ ತೋಟಗಾರಿಕೆ ಬೆಳೆ ಬೆಳಿಬೇಕಂತಂದ್ರೆ ನಿಮಗೆ ನೀರಿನ ಸಮಸ್ಯೆ? ನೀರಿನ ಸಮಸ್ಯೆ. ಈಗ ನಿಮ್ ಕಡೆ ವರ್ಷ ವರ್ಷ ಮಳೆಗಾಲ ಯಾವ ರೀತಿ ಆಗ್ತಾ ಇದೆ? ಕಡಿಮೆ ಸರ್, ನಮ್ ಕಡೆ ಮಳಕಮೂರು ತಾಲೂಕು ಅತಿ ಕಡಿಮೆ. ಈಗ ಇನ್ನ ವರ್ಷ ಎಲ್ಲ ಚೆನ್ನಾಗಿ ಉತ್ತಮವಾದ ಮಳೆಗಾಲ ಆಯ್ತು, ಇನ್ನ ವರ್ಷ ಹೋದ ವರ್ಷ ಅಂದ್ರೆ ಅವಾಗೆಲ್ಲ ನಿಮಗೆ ಸಾಕಷ್ಟು ಮಳೆಗಾಲ ಆಗ್ಲಿಲ್ಲ. ಆಯ್ತು ಸರ್, ಆದ್ರೂ ನಮ್ದು ಸ್ವಲ್ಪ ಬಂಡೆ ಬರ್ತದ, ಗುಡ್ಡಗಾಡು ಪ್ರದೇಶ, ಅದ್ರ ಸಲುವಾಗಿ ನೀರು ಇಳಿಜಾರಕ್ಕೆ ಹೋಗ್ಬಿಡ್ತವೆ, ನಮ್ ಕಡೆ ನೀರು ಪ್ರಾಬ್ಲಮ್. ಆದ್ರಿಂದ ನೀವು ಮುಖ್ಯ ಬೆಳೆಯಾಗಿ ಶೇಂಗಾನೇ ಬೆಳೆ? ಶೇಂಗಾನೇ. ವೆಂಕಟೇಶ್ ಅವರೇ, ಈಗ ನಿಮ್ ಕಡೆ ಮಳೆಗಾಲ ವರ್ಷದಿಂದ ವರ್ಷ ಕಡಿಮೆ ಆಗ್ತಾ ಇದೆಯಾ ಅಂತ ಹೇಳಿದ್ರಿ, ಕೆಲವೊಂದ್ ವರ್ಷ ಬರುತ್ತೆ ಸರ್, ಕೆಲವೊಂದ್ ವರ್ಷ ಬರಲ್ಲ ಅಂತ ಹೇಳಿದ್ರಿ. ಈಗ ನೀವು ಕೊಳವೆ ಬಾವಿ ಬೇರೆ ಹಾಕಿಸ್ಕೊಂಡಿದ್ರೆ, ಒಂದು ಕೊಳವೆ ಬಾವಿ ಇದೆ ನಿಮ್ಮಲ್ಲಿ, ಈಗ ಆ ಒಂದು ಕೊಳವೆ ಬಾವಿಯಲ್ಲಿ ನೀರು ಅಭಿವೃದ್ಧಿ ಆಗ್ಬೇಕಂತಂದ್ರೆ, ಈಗ ಬಿದ್ದಂತ ಮಳೆ ನೀರನ್ನೇ ವರ್ಷದ ಯಾವ ಟೈಮ್ನೇ ಬೇಕಾದ್ರೂ ಮಳೆ ಬರಬಹುದು. ಈಗ ಮುಂಗಾರಿಯಲ್ಲಿ ಆದ್ರೂ ಬರಬಹುದು, ಹಿಂಗಾರಿಯಲ್ಲಿ ಬರಬಹುದು, ನಡುವೆ ಯಾವಾಗಾದ್ರೂ ಬರಬಹುದು. ಬಿದ್ದಂತ ಮಳೆ ನೀರನ್ನ ಬೇರೆ ಕಡೆ ಹರಿದು ಹೋಗದೇ ರೀತಿಯಾಗಿ ನಿಮ್ಮ ಜಮೀನಲ್ಲೇ ಒಂದು ಶೇಖರಣೆ ಮಾಡಬೇಕು. ಯಾವ ರೀತಿ ಮಾಡಿದ್ರೆ? ಕೃಷಿ ಹೊಂಡ, ಸುಮಾರು ಒಂದು 20 ಅಡಿ ಸುತ್ತಳಿತಿಲ್ಲಿದ್ದ ಕೃಷಿ ಹೊಂಡ ಮಾಡ್ಕೊಂಡು ಆ ನೀರ್ ಅಲ್ಲೇ ಹಿಂಗುವಾಗೆ ಮಾಡ್ಕೊಂತೀವಿ. ಈಗ ಕೃಷಿ ಹೊಂಡ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮ್ಗೆ? ಯಾರು ಸಲಹೆ ಕೊಟ್ಟರು ಇದ್ರ ಬಗ್ಗೆ? ಅದು ತೋಟಗಾರಿಕೆ ಇಲಾಖೆಯಲ್ಲಿದ್ದ ಸಲಹೆ ಕೊಟ್ಟಿದ್ರು, ಪಂಚಾಯತ್ಲಿದ್ದ ಸಲಹೆ ಕೊಟ್ರು, ಅದರಲ್ಲಿದ್ದ ನಾವು ಕೃಷಿ ಹೊಂಡ ಮಾಡ್ಕೊಂಡಿದ್ವಿ. ಎಷ್ಟು ವರ್ಷ ಆಯ್ತು ನೀವು ಕೃಷಿ ಹೊಂಡ ಮಾಡಿಸಿ? ಸುಮಾರು 6 ವರ್ಷದಿಂದ ನಾವು ಕೃಷಿ ಹೊಂಡನ. 6 ವರ್ಷ ಆಯ್ತು. 6 ವರ್ಷ. ಈಗ ಕೃಷಿ ಹೊಂಡ ಮಾಡಿಸ್ಮೇಲೆ ಅಂದ್ರೆ ನಿಮ್ಮ ಒಂದು ಕೊಳವೆ ಬಾವಿಯಲ್ಲಿ ಏನಾದ್ರೂ ನೀರಿನ ಒಂದು ಅಂತರ್ಜಲ ಮಟ್ಟ ಏನಾದ್ರೂ ಸ್ವಲ್ಪ ಬದಲಾವಣೆ ಆಗಿದೆ? ಬದಲಾವಣೆ ಇದೆ ಸರ್. ಈಗ ಅವತ್ತಿಗೂ ಇವತ್ತಿಗೂ ಬದಲಾವಣೆನೆ, ನೀರು ಯಾವಾಗ ಬರ್ತದ ಅವಾಗ ಒಂದ್ 6 ತಿಂಗಳು ನೀರು ಕೂಡ ಪ್ರಜಾರಾಗಿ ಬರ್ತಾ ಇರ್ತದೆ. ಸ್ವಲ್ಪ ಉಪಯೋಗ ಆಯ್ತು ಈ ಕೃಷಿ ಹೊಂಡದಿಂದ. ಉಪಯೋಗ ಆಯ್ತು. ಈಗ ಮತ್ತೇನಾದ್ರೂ ಈಗ ಇಂಗುಗುಂಡಿ ಅವನ್ನೆಲ್ಲಾದ್ರೂ ಮಾಡಿಸಿದ್ರೆ? ಮಾಡಿಸ ಸರ್. ಇಂಗುಗುಂಡಿನೂ ಬೇರೆ ಮಾಡಿಸಿದ್ರೆ? ಇಂಗುಗುಂಡಿ ಬೇರೆ ಕಡೆ ಅಂದ್ರೆ ಡೌನ್ ನೀರು ಅಲ್ಲಿ ನಿಂತ್ಕೋಬಾರ್ದಂತ ಬೇರೆ ಕಡೆ ಇದು ಮಾಡಿವೆ, ಕೃಷಿ ಹೊಂಡಕ್ಕೆ ಹೋಗುವಾಗ ಮಾಡಿವಿ. ಈಗೆಲ್ಲ ಈಗ ಸುತ್ತಲೂ ತಮ್ಮ ಜಮೀನಿನ ಸುತ್ತಲೂ ಬದುಗಳ ನಿರ್ಮಾಣ ಮಾಡಿದ್ರ? ಮಾಡಿ ಸರ್. ಈಗ ಬದುಗಳಲ್ಲಿ ಈಗ ಅರಣ್ಯ ಸಸಿಗಳನ್ನ ನಾಟಿ ಮಾಡೋದು, ಹೊಂಗೆ ಗಿಡ ಇದಾವೆ, ಹೊಂಗೆ ಗಿಡ ಪದ್ಧತಿ ಅನುಸರಿಸಿದ್ರೆ ಬೆಳೆಸ್ತಾ ಇದೆ ಸರ್. ಹೊಂಗೆ ಗಿಡ, ಬೇವು, ಅಂತೆಲ್ಲ ಹಾಕಿದ್ವಿ. ಈಗ ಎಷ್ಟು ವರ್ಷ ಆಯ್ತು ನೀವು ಅರಣ್ಯ ಸಸಿಗಳನ್ನ ಈ ಒಂದು ಬದುಗಳಲ್ಲಿ ನಾಟಿ ಮಾಡಿ? ಸುಮಾರು 10 ವರ್ಷ ಆಗಿದೆ ಸರ್. 10 ವರ್ಷ ಈಗ ಸಾಕಷ್ಟು ಈಗ ಎತ್ತರವಾಗಿ ಬೆಳೆದಾವೆ. ಬೆಳೆದಿದೆ ಸರ್. ಯಾಕೆ ಅನಿಸ್ತದೆ ನಿಮಗೆ ಈ ತರ ಎಲ್ಲ ಬದುಗಳು ಮಾಡಬೇಕು, ಅರಣ್ಯ ಸಸಿಗಳನ್ನ ನಾವು ಹಾಕ್ಬೇಕು ಅಂತ ಹೇಳಿ ಯಾರು ಸಲಹೆ ಕೊಟ್ಟರು ನಿಮಗೆ? ತೋಟಗಾರಿಕೆ ಇಲಾಖೆಯಿಂದ ಸಲಹೆ ಕೊಟ್ಟಿದ್ರು ಸರ್. ಭೂಮಿ ತಂಪಾಗಿರ್ತತೆ, ನೆರಳಿದ್ರೆ ಸೊಪ್ಪು ಎಲ್ಲ ಬಿದ್ದು ಇಲ್ಲೆಲ್ಲ ಫಲವತ್ತಾಗಿ ಬೆಳೆ ಬೆಳೀತದೆ ಅಂತ ಹೇಳಿದಕ್ಕೆ ನಾವು ಹೊಂಗೆ ಮರ, ಮೇವಿನ ಗಿಡ ಅಂತೆಲ್ಲ ಹಾಕಿದ್ವಿ. ಈಗ ಪ್ರತಿ ವರ್ಷ ನೀವು ಒಂದು ಬಾರಿ ವರ್ಷದಲ್ಲಿ ಒಂದು ಬಾರಿ ನೀವು ಅದನ್ನೆಲ್ಲ ರಂಬೆಗಳನ್ನೆಲ್ಲ ಕಡಿದು ಹೊಲಕ್ಕೆ ಹಾಕ್ತೀರ? ಹೊಲಕ್ಕೆ ಹಾಕ್ತೀವಿ. ಅಂದ್ರೆ ಹಸಿರೆಲ ಗೊಬ್ಬರ ರೀತಿಯಾಗಿ ಕೊಟ್ಟಿಗೆ ಗೊಬ್ಬರ ಮಾಡ್ಕೊಂಡು ಜಮೀನಿಗೆ ಹಾಕ್ತಿತ್ತು. ಬೇರೆ ಅದನ್ನ ಒಂದು ತಿಪ್ಪೆ ಅಂತ ಮಾಡ್ತೀರಾ? ತಿಪ್ಪೆ ಅಂತ ಮಾಡಿ ಅದ್ರ ಮೇಲೆ ಮಣ್ಣು ಹಾಕಿ ಅದು ಕೊಳತ ಮೇಲೆ ಜಮೀನಿಗೆ ಹಾಕ್ತಿವಿ. ವರ್ಷದಲ್ಲಿ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ಒಂದ್ ಬಾರಿ ಅಷ್ಟೇ ಕೊಡೋದು ನಾವು ಗಾಡಿಯಲ್ಲಿ ಕೊಡ್ತೀವಿ. ಅಂದ್ರೆ ನಿಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಯಾವ ಪ್ರಮಾಣದಲ್ಲಿ ಕೊಡ್ತೀರ ಜಮೀನುಗಳಿಗೆ? ಒಂದ್ ಎಕರೆಗೆ ನಾವು ಎತ್ತಿನ ಗಾಡಿಲಿದ್ದ 10 ಗಾಡಿ ವರ್ಗನ್ ಕೊಡ್ತೀವಿ ಒಂದ್ ಎಕರೆಗೆ. ಈಗ ಅಷ್ಟೊಂದು ಇರ್ದಿಯಾ ನಿಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ? ವರ್ಷ ಒಂದ್ 2 ಎಕರೆಗೆ. 16 ಎಕರೆ ಜಮೀನ್ ಇದೆ ಅಂತಂದ್ರೆ ಏಕಕಾಲದಲ್ಲಿ ಎಲ್ಲ ಕೊಡಲ್ಲ ನೀವು? ಕೊಡಕ್ಕಾಗಲ್ಲ. 2 ಎಕರೆಗೆ ಈ ಪದ್ಧತಿ ಅನುಸರಿಸಿದ್ರಾ? ಹ್ಮ್ ಸರ್, 2 ಎಕರೆ 3 ಎಕರೆಗೆ ಎಷ್ಟ್ ಆಗ್ತದ ಅಷ್ಟು. ನೆಕ್ಸ್ಟ್ ಇನ್ನೊಂದ್ ಕಡೆ ಈಗ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ಯಾವ ಕಾಲದಲ್ಲಿ ಕೊಡ್ತು? ಮುಂಗಾರಿಯಲ್ಲಿ ಅಂದ್ರೆ ಬಿತ್ತನೆಗೆ ಪೂರ್ವ? ಮೇ ತಿಂಗಳಲ್ಲಿ ಕೊಟ್ಬಿಡ್ತು ಸರ್. ಈಗೆಲ್ಲ ಏರ್ತಿರಪ್ಪ, ಗುಂಪು ಗುಂಪೆ ಏರ್ತಿರಿ ಗಾಡಿಯಲ್ಲಿ, ಅದನ್ನೆಲ್ಲ ಚೆಲ್ಲದ ಯಾವ ಚೆಲ್ತೀರ ನೀವು? ಅವಾಗ ಚೆಲ್ಬಿಡ್ತು ಸರ್. ನೆಲ ಉಳುಮೆ ಮಾಡಿ ಎಲ್ಲ ಉಳುಮೆ ಮಾಡಿದ ತಕ್ಷಣ ಎಲ್ಲ ಸೇರ್ಕೊಂಡು ಎಲ್ಲ ಆಗ ಎಲ್ಲ ಇದ್ ಮಾಡ್ಬಿಡ್ತೀವಿ. ಈಗ ಭೂಮಿ ಉಳುಮೆ ಮಾಡಿ ಗೊಬ್ಬರ ಏರ್ತೀರ ನೀವು? ಈಗ ಗೊಬ್ಬರ ಎಲ್ಲ ಚೆಲ್ತಿರಲ್ಲ, ಅದು ಬಿಸಿಲಿಗೆ ಒಣಗಲ್ವಾ? ಮೇ ತಿಂಗಳಲ್ಲಿ ಸಾಕಷ್ಟು ಬಿಸಿಲು. ಹಿಂದೆ ಸಲನೆ ಹಂಗಲೇ ಮಡಿಕೆ ಹೊಡೆಯೋದು, ಇನ್ನೊಂದ್ಸಲ ಮಡಿಕೆ ಹೊಡೆದು ಮಣ್ಣೆಲ್ಲ ಬಿದ್ದು ಬಿಡ್ತದೆ, ಒಳಗಡೆ ಸೇರ್ಕೊಂತದ. ಚೆಲ್ ಅಂತ ಹೊಡಿತೀರ ನೀವು? ಚೆಲ್ ಹೊಡೆಯೋದು. ಚೆಲ್ ಹೊಡೆಯೋದು. ಈಗ ಚೆಲ್ ಹೊಡೆದು ಮತ್ತೆಲ್ಲ ಕುಂಟೆ ಹರಿಗೆ ಬಿಡ್ತೀವಿ? ಕುಂಟೆ ಹರಿಗೆ ಬಿಡ್ತೀವಿ. ತಿರ್ಗ ಅಂದ್ರೆ ಜೂನ್ ನಲ್ಲಿ ಆಗಲೇ ನಾವು ಜೋಳ ಹತ್ತಿ ಅಂತ ಎಲ್ಲ ಇಟ್ಟು ಬಿಡ್ತೀವಿ, ಮೆಕ್ಕೆಜೋಳ. ಈಗ ಮೇ ತಿಂಗಳಿಗೆ ಏನಾದ್ರೂ ಮಳೆ ಬರಲಿಲ್ಲ ಅಂತಂದ್ರೆ ಮತ್ತೆ ಮಾಗಿ ಉಳಿವು ಮಾಡೋದು ಯಾವಾಗ ಮಾಡ್ತೀರ ನೀವು? ಜೂನ್ ನಲ್ಲಿ ಮಾಡ್ತೀರ. ಈಗೆಲ್ಲ ಹಿಂಗಾರಿಯಲ್ಲಿ ಬೆಳೆ ಕಟಾವ್ ಮಾಡ್ತಿರಲ್ಲ, ಅವಾಗಲೇ ನೀವು ಮಾಗಿ ಉಳಿವು ಮಾಡ್ಬೋದಲ್ಲ? ಅಲ್ಲಿ ಅವಾಗಲೂ ಮಾಡಿರ್ತೀವಿ ಸರ್. ಒಂದ್ಸಲ ಮಾಡಿರ್ತೀವಿ, ತಿರ್ಗ ನೆಕ್ಸ್ಟ್ ಮಾಡ್ತೀವಿ, 2 ಸಲ ಮಾಡ್ತೀವಿ. 2 ಸಲ ನೀವು ಮಾಗಿ ಉಳಿವು ಮಾಡ್ತೀರ. ಈಗ ನೀವು ತೊಗರಿ ಅಕ್ಕಡಿಯಾಗಿ ತೊಗರಿ ಬೆಳೀತಾ ಇದ್ರಿ ಅಂದ್ರೆ ಹಿಂಗಾರಿಯಲ್ಲಿ ಅವು ಬೇಗ ಕಟಾವ್ ಬರಲ್ಲ. ಈಗ ಅಂತ ಜಮೀನಲ್ಲಿ ನೀವು ಮಾಗಿ ಉಳಿವು ಮಾಡಕ್ ಆಗಲ್ಲ. ತಿರ್ಗಿ ಕಟಾವ್ ಆದ್ಮೇಲೆ ಮಾಡ್ತೀವಿ ಸರ್. ಈ ಬೇರೆ ಎಲ್ಲ ಈಗ ಹತ್ತಿ ಹಾಕ್ತಿವಿ ಅಂತ ಹೇಳಿದ್ರಿ, ರಾಗಿ ಹಾಕ್ತಿವಿ ಅಂತ ಹೇಳಿದ್ರಿ, ಆ ಬೆಳೆ ಕೂಳೆ ಮಾತ್ರ ನೀವು ಹೊಲನ ನೀವು ಭೂಮಿ ಉಳಿಮೆ ಹಿಂಗಾರಿಯಲ್ಲೇ ಮಾಡಬಹುದು? ಮಾಡ್ಕೊಂತೀವಿ. ಸಾಕಷ್ಟು ಅಂದ್ರೆ ನೀವು ಯಾವುದೇ ಟ್ರ್ಯಾಕ್ಟರ್ಗಳನ್ನ ಬಳಸಲ್ಲ ಅಂತ ಹೇಳಿದ್ರ? 16 ಎಕರೆ ನೀವು ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ? ಒಂದೇ ಜೊತೆ ಎತ್ತಿನಿಂದ ಎಲ್ಲ ಸಾಧ್ಯ ಆಗುತ್ತ? ಅದು ಇಲ್ಲ ಸರ್, ಒಂದ್ 2-3 ಜೊತೆ ಬೇರೆಯವರು ಎಲ್ಲ ಕರೆಸಿ ಒಂದ್ಸಲ ಓಡಿಸ್ಕೊಂಡ್ರೆ ತಿರ್ಗಿ ಅವ್ರಿಗೆ ನಾವು ಹೋಗ್ತಾ ಇರ್ತೀವಿ. ಅವ್ರಿಗೆ ನಮ್ಗೆ ಎಷ್ಟು ದಿವಸ ಬಂದಿರ್ತಾರ ಅವ್ರಿಗೆ ನಾವು ಅಷ್ಟು ದಿವಸ ಹೋಗಿ ಹೊಡೆದ್ಕೊಡ್ತೀವಿ. ಅಂದ್ರೆ ಮುಯ್ಯಾಳ ಪದ್ಧತಿ ಅಂದ್ರೆ ಸಾಕಷ್ಟು ಅನುಕೂಲ ಇದೆಯಲ್ವಾ? ಅನುಕೂಲ ಇದೆ ಸರ್. ಕಡಿಮೆ ಖರ್ಚಿನಲ್ಲೇ ನಾವು ವ್ಯವಸಾಯ ಮಾಡ್ತಾ ಇರ್ತೀವಿ. ಈಗ ನೀವು ಯಾವ್ದೇ ರೀತಿಯಾದಂತ ಬಾಡಿಗೆ ಕೊಡೋಂತ ಅವಶ್ಯಕತೆ ಸರ್? ಅಂದ್ರೆ ಸಾಕಷ್ಟು ಉಳಿತಾಯ ಆಗುತ್ತೆ. ಉಳಿತಾಯ ಇಲ್ಲಾಂದ್ರೆ ಟ್ರ್ಯಾಕ್ಟರ್ ಅದಂದ್ರೆ ನಮ್ಗೆ ಹೆಚ್ಚು ಖರ್ಚು ಬರ್ತದೆ. ಈಗ ಮಾಗಿ ಉಳಿಮೆ ಅಂತಂದ್ರೆ ಮಾಗಿ ಉಳಿಮೆ ಮಾಡುವ ಒಂದು ಪದ್ಧತಿ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ? ಉಳಿಮೆ ಕೂಡ ಅಡ್ಡಲಾಗಿ ಮಾಡೋದು, ಅಡ್ಡಲಾಗಿ ಬಿತ್ತನೆ ಮಾಡ್ತೀವಿ, ಅಡ್ಡಲಾಗಿ ಮಾಡ್ತೀವಿ. ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಭೂಮಿ ಉಳಿಮೆ ಮಾಡ್ತಾ, ಬಿತ್ತನೆಯನ್ನು ಅದೇ ರೀತಿ ಭೂಮಿ ಅಡ್ಡಲಾಗಿನೇ ಬಿತ್ತನೆ ಮಾಡ್ತೀವಿ. ಈಗ ಹೆಚ್ಚಾಗಿ ನೀವು ಪ್ರತಿ ವರ್ಷನೂ ಶೇಂಗಾ ಬೆಳೀತಾ ಇದೀವಿ ಅಂತ ಹೇಳಿದ್ರ, ಈಗ ಶೇಂಗಾ ಬೆಳೆಗೆ ಒಂದ್ ಕಡೆ ಎಲ್ಲೋ ರೈತರ ಒಂದು ಮನೋಭಾವ ಇದೆ, ಈಗ ಕೊಟ್ಟಿಗೆ ಗೊಬ್ಬರ ಹೆಚ್ಚು ಕೊಟ್ರೆ ಮುಂದೆ ಆ ಶೇಂಗಾ ಬೆಳೆಗೆ ಕೊರಲೆ ಹುಳ ಬೀಳ್ತವೆ, ಬೇರು ಕೊಳೆಯುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದು ಏನಾದ್ರೂ ನಿಮ್ಮ ಬೆಳೆಯಲ್ಲಿ ಕಂಡು ಬಂದಿದೆಯಾ? ಕಂಡು ಬಂದಿದೆ. ಅದಕ್ಕೆ ನಾವು ಪೋರೇಟ್ ಅಂತ ಒಂದು ಇದು ಬರ್ತದೆ ಸರ್, ಪೋರೇಟ್ ಹಾಕ್ತಿವಿ, ಪೋರೇಟ್ ಆದ ತಕ್ಷಣ ಕಂಟ್ರೋಲ್ ಬರ್ತದೆ. ಈಗ ಶೇಂಗಾ ಬೆಳೆ ಎಲ್ಲ ಈಗ ಸಾಮಾನ್ಯವಾಗಿ ಬಿತ್ತನೆ ಮಾಡೋ ಒಂದು ಕಾಲ ಅಂದ್ರೆ ಯಾವ್ದು ಅಂತ ಹೇಳ್ತೀರಾ? ಇಂಥ ಮಳೆ ಅಂತ ಇರುತ್ತೆ ಅಥವಾ ಇಂಥ ತಿಂಗಳಲ್ಲಿ ಬಿತ್ತನೆ ಮಾಡಬೇಕು ಅಂತ ಹೇಳ್ತಾರೆ? ಒಳ್ಳೆ ಬೆದೆ ಅಂದ್ರೆ ಯಾವಾಗ ಅಂತ ಹೇಳ್ತೀರಾ? ಜುಲೈ ತಿಂಗಳು ಸರ್. ಜುಲೈ ಅಂದ್ರೆ ಯಾವ ಮಳೆಗೆ ಅಂತ ಹೇಳ್ತೀರಾ? ಜುಲೈ ತಿಂಗಳಲ್ಲಿ ಪುಷ್ಯ ಮಳೆಗೆ ಹಾಕದ್ ನಾವು ಹೆಚ್ಚು ಹಿರೇಪುಷ್ಯ ಮಳೆಗೆ ಚಿಕ್ಕ ಪುಷ್ಯಗೆ ಬಿತ್ತನೆ ಮಾಡಲ್ಲೇ ಮಾಡ ಸರ್. ಈಗೆಲ್ಲ ಈ ಬಿತ್ತನೆಗೆ ಪೂರ್ವ ಅಂದ್ರೆ ಬಿತ್ತನೆ ಬೀಜಗಳು, ಶೇಂಗಾದ ಒಂದು ಬಿತ್ತನೆ ಬೀಜಗಳನ್ನ ಎಲ್ಲಿಂದ ತಂದು ಎಲ್ಲ ರೆಡಿ ಮಾಡಿಕೊಳ್ತೀರಾ? ನಾವು ಬೆಳೆದಿರೋದು 3 ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ತಾ ಇರ್ತೀವಿ ಸರ್. ನಮ್ ಶೇಂಗಾನ 3 ವರ್ಷ ಬಳಸ್ತೀವಿ ನಮ್ ಬಿತ್ತನೆಗೆ. 3 ವರ್ಷ ಆದ ತಕ್ಷಣ ಬೇರೆ ಅಗ್ರಿಕಲ್ ಆಫೀಸ್ ನಲ್ಲಿ ತಂದು ತಿರ್ಗಿ ಮತ್ತೆ ಬೇರೆ ಬೀಜ ಇದ್ ಮಾಡ್ಕೊಂತೀವಿ. ಯಾಕೆ 3 ವರ್ಷ ತನಕ ಅಷ್ಟೇ ಅದು ಬರೋದು ಬೀಜ? ಇಳುವರಿ ಬರಲ್ಲ ಸರ್, ಕಡಿಮೆ ಆಗ್ತದೆ ಸರ್ ಇಳುವರಿ. ಈಗ ಪ್ರತಿ ವರ್ಷನೂ ಬದಲಾವಣೆ ಮಾಡಬಹುದಲ್ಲ ನೀವು, ಕೃಷಿ ಇಲಾಖೆಯಿಂದ ತಂದು ಬಿತ್ತನೆ ಮಾಡಬಹುದಲ್ಲ? ಬಿತ್ತನೆ ಮಾಡ್ಬೇಕಂದ್ರೆ ಹೆಚ್ಚು ಖರ್ಚು ಬರ್ತದಂತ ನಮ್ದು ನಮ್ದು ಬೆಳೆ ಯಾವ ರೀತಿ ಬರ್ತದಂತ ನೋಡಿ ಕಡಿಮೆ ಆದ್ರೆ ಮಾತ್ರ ನಾವು ಅಗ್ರಿಕಲ್ ಆಫೀಸ್ ನಲ್ಲಿ ತರ್ತೀವಿ. 3 ವರ್ಷ ಅಂತ ಕಡ್ಡಾಯವಾಗಿ ಬಳಸ್ತೀವಿ. ಈಗ ಪ್ರತಿ ವರ್ಷ ಅಂತಂದ್ರೆ ಎಷ್ಟೆಕರೆ ಮಾಮೂಲಾಗಿ ಹಾಕ್ತೀರ ನೀವು? ಪ್ರತಿ ವರ್ಷ 10 ಎಕರೆ ತಕನ ಹಾಕ್ತೀವಿ ಸರ್. 10 ಎಕರೆ ಶೇಂಗಾ ಹಾಕ್ತೀರ ನೀವು? ಈಗ 10 ಎಕರೆ ಶೇಂಗಾ ಬಿತ್ತನೆ ಮಾಡ್ಬೇಕಂದ್ರೆ ಸಾಕಷ್ಟು ನಿಮಗೆ ಬಿತ್ತನೆ ಬೀಜಗಳು ಬೇಕಾಗುತ್ತೆ. ಬೇಕೇ ಬೇಕು ಸರ್, 3 ಕ್ವಿಂಟಲ್ ಬೇಕೇ ಬೇಕು. 3 ಕ್ವಿಂಟಲ್ ಬೀಜ ಬೇಕಾಗುತ್ತೆ ಬೀಜ. ಈಗ ನೀವೇ ಮನೆ ಕಾಯಿಯನ್ನೇ ಉಳಿಸಿಕೊಳ್ತಿರಲ್ಲ, ಆದ್ರೆ ಯಾವ ರೀತಿಯಲ್ಲಿ ಕಾಯಿನ ಬೇರ್ಪಡಿಸಿ ಯಾವ ರೀತಿ ಗುಣಮಟ್ಟದ ಕಾಯಿಗಳನ್ನ ತೆಗೆದು ಇಟ್ಕೊಳ್ಳಿ? ಅದೇ ಗಾಳಿ ಬಂದಾಗೆಲ್ಲ ಕ್ಲೀನ್ ಮಾಡಿ ತೂರಿ ಅದು ಗಟ್ಟಿ ಕಾಯಿ ಎಲ್ಲ ತಕೊಂಡು ನಾವು ಬೀಜಕ್ಕಂತ ಇದ್ ಮಾಡ್ತೀವಿ, ಬೇರ್ಪಡಿಸ್ತೀವಿ. ಈಗ ಜಳ್ಳೆ ಬೇರೆ ಗಟ್ಟಿನೇ ಬೇರೆ ಮಾಡ್ಕೊಂತೀವಿ ಸರ್. ಈಗ ಕಾಯಿ ತಗೊಂಡು ಇಟ್ಕೊಂಡಿರ್ತೀರಲ್ಲ ಮನೆಯಲ್ಲಿ, ಈಗೆಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಈಗ ಇರಿವೆ ಬೀಳ್ತವೆ, ಹೌದಾ? ಒಂದ್ ಕಡೆಯಿಂದ ಎಲ್ಲ ಇಲ್ಲಿ ಕಾಟ ಇರುತ್ತೆ, ಅದನ್ನೆಲ್ಲ ಯಾವ ರೀತಿ ಸಂರಕ್ಷಣೆ ಮಾಡ್ತಾರೆ ವರ್ಷ ತನಕ? ಅದಕ್ಕೆಲ್ಲ ಇದಿರ್ತದೆ ಸರ್, ಅಗ್ರಿಕಲ್ಚರ್ ಆಫೀಸ್ ನಲ್ಲಿ ಕೆಮಿಕಲ್ಸ್ ಕೊಡ್ತಾರೆ, ಅದಕ್ಕೆ ಯಾವ್ದು ಬರದ ಹಾಗೆ ಅದನ್ನ ತಂದು ಇಟ್ಬಿಟ್ರೆ ಅವು ಯಾವ ಬರಲ್ಲ. ಬೀಜೋಪಚಾರ ಅಂತ ಮಾಡ್ತೀವಿ ತಿರ್ಗಾ, ಅಂತದೆಲ್ಲ ಮಾಡಿದ್ರೆ ಯಾವ್ದೊಂದು ಬರಲ್ಲ. ಈಗ ಶೇಂಗಾಕಾಯಿ ಈಗ ತೆಗೆದು ಇಟ್ಕೊಂಡಿರ್ತೀರಪ್ಪ ನಿಮ್ ಮನೆಯಲ್ಲಿ ಅಂದ್ರೆ ಯಾವಾಗ ಅವನ್ನ ಕಾಯಿಯಿಂದ ಕಾಳನ್ನ ಬೇರ್ಪಡಿಸ್ತೀರ, ಯಾವಾಗ ಒಂದು ಕಾರ್ಯವನ್ನು ಮಾಡ್ತೀರ ನೀವು? ನಾವು ಎಲ್ಲ ಕೈಲಿದ್ದನ ಮಾಡ್ತೀವಿ, ಕೈಯಿಂದನ ಮಾಡ್ತೀವಿ, ಎಲ್ಲ ಸೇರ್ಕೊಂಡು ಒಂದ್ 15 ದಿವಸ ಅದನ್ನ ಕೆಲಸ ಮಾಡ್ಬಿಡ್ತೀವಿ. ಈಗ ಬೇಸಿಗೆ ಎಲ್ಲ ಬೇಸಿಗೆ ಆರಾಮಿರ್ತೀರ? ಆರಾಮಿರ್ತೀವಿ. ಅವಾಗೆಲ್ಲ ಮನೆಯವರೆಲ್ಲ ಸೇರಿ ಬೀಜ ಬೇರ್ಪಡಿಸ್ಕೊಂತೀವಿ. ಈಗ ಒಂದ್ 3 ಕ್ವಿಂಟಲ್ ಬೀಜ ಬಿತ್ತನೆ ಮಾಡ್ತೀವಿ ಅಂತ ಹೇಳಿದ್ರ, ಅಷ್ಟೊಂದ್ ಬೀಜ ನಾವು ಕಾಯಿಯಿಂದ ಬೇರ್ಪಡಿಸ್ಬೇಕಂತಂದ್ರೆ ಸಾಮಾನ್ಯವಾಗಿ ಎಷ್ಟ್ ಜನ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ? ಕೂಲಿ ಕಾರ್ಮಿಕರನ್ನ ಅದಕ್ಕೆಲ್ಲ ಉಪಯೋಗಿಸಲ್ಲ ಸರ್, ಎಲ್ಲ ಮನೆಯಲ್ಲ ಮಕ್ಕಳು ಎಲ್ಲ ಸೇರ್ಕೊಂಡು ನಾವೇನೇ ಬೇರ್ಪಡಿಸ್ಕೊಂತೀವಿ. ಎಷ್ಟ್ ಜನ ಇದ್ರೆ ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ಒಂದ್ 9 ಜನ ಇದೀವಿ. ಈಗ ನಿಮ್ಗೆ ಯಾವಾಗ ಆರಾಮಿರ್ತೀರಿ ಅವಾಗ? ಒಂದ್ 15 ದಿವಸ ಅದೇ ಕೆಲಸ ನಮ್ಗೆ. ಈಗ ಡೈಲಿ ಒಂದ್ ಚೀಲ ಸೊಲಿತೀರ ಕಾಯಿನ? ಸಿಲಿತ ಸರ್ ಒಂದ್ ಚೀಲ. ಬೇರೆ ಕಡೆ ಎಲ್ಲ ಮಿಷಿನ್ ಇದೆಯಪ್ಪ, ಆ ಮಿಷಿನ್ ಹೋಗಿ ಕಾಯಿಂದ ಕಾಳನ್ನ ಬೇರ್ಪಡಿಸಬಹುದು. ಆ ಪದ್ಧತಿ ಯಾಕೆ ಅನುಸರಿಸಲ್ಲ ನೀವು? ಅಲ್ಲಿ ಸ್ವಲ್ಪ ಅದಕ್ಕೆ ಇದು ಆಗ್ತದೆ ಸರ್, ಡ್ಯಾಮೇಜ್ ಬರ್ತದೆ ಮಿಷಿನ್ ಹಾಕಿದ್ರೆ, ಡ್ಯಾಮೇಜ್ ಬರ್ತದೆ ಬೀಜ, ಹೆಚ್ಚು ಇದು ಬೇಳೆ ಆಗ್ತದೆ ಅದ್ರಲ್ಲಿ, ಅದಕ್ಕೆ ನಾವು ಕೈಲಿದ್ರೆ ಮಾಡ್ಕೊಂಡು. ಅಂದ್ರೆ ಶೇಂಗಾ ಬೀಜದ ಈಗ ಮೂಗ್ ಅಂತ ಇರುತ್ತೆ, ಸಾಮಾನ್ಯವಾಗಿ ನಮ್ ರೈತರು ಹೇಳ್ತಾರೆ ಅದು ಹುಟ್ಟದಿಲ್ಲ ಸರ್ ಅಂತ. ಅಂದ್ರೆ ಅದಕ್ಕೋಸ್ಕರ ನೀವು ಕೈಯಿಂದಾನೆ ಸುಲಿತಾ ಇದ್ದೀವಿ. ಪ್ರತಿ ಒಂದ್ ಎಕರೆಗೆ ಸಾಮಾನ್ಯವಾಗಿ ಎಷ್ಟು ಸೇರು ಅಥವಾ ಎಷ್ಟು ಕೆಜಿ ಶೇಂಗಾ ಬೀಜವನ್ನ ಬಿತ್ತನೆ ಮಾಡ್ತೀರ? ಒಂದ್ ಎಕರೆಗೆ 35 ಸೇರ್ತಕ್ಕ, ಒಂದ್ ಎಕರೆಗೆ 35 ಕೆಜಿ. ಅದಕ್ಕಿಂತ ಹೆಚ್ಚು ಬಿತ್ತನೆ ಮಾಡಿದ್ರೆ ದಪ್ಪ ಆಗುತ್ತಲ್ಲ? ದಪ್ಪ ಆಗ್ತದೆ, ಇನ್ನ ಕಮ್ಮಿ 30 35 ಕನ್ನ ಮ್ಯಾಕ್ಸಿಮಮ್. ಈಗೆಲ್ಲ ಬಿತ್ತಕ್ಕಾದ್ರೆ ಬಿತ್ತಬೇಕು, ಈಗ ಬಿತ್ತನೆ ಮಾಡ್ಬೇಕಾದ್ರೆ ಅಂದ್ರೆ ಭೂಮಿಯಲ್ಲಿ ಯಾವ ರೀತಿಯಾದಂತ ಒಂದು ಅದವಾದ ಒಂದು ಹಸಿ ಇರಬೇಕು ಅಂತ ಹೇಳಿ, ಅದವಾದ ಒಂದು ತೇವಾಂಶ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ? ಮಣ್ಣು ನಾವು ಎಲ್ಲ ಚೆಕ್ ಮಾಡ್ತೀವಿ ಸರ್, ಮಣ್ಣು ತೆಗೆದು ಹಿಂಗೆ ಹಿಡಿ ಮಾಡ್ತೀವಿ, ಅದೆಲ್ಲ ಒದ್ದೆ ಆಗಿ ಹಿಡಿ ಆದ್ರೆ ಮಾತ್ರ ಬೀಜ ಹುಟ್ಟತ್ತೆ ಅಂತ ನಮ್ಗೆ, ಅವಾಗ ನಾವು ಬಿತ್ತನೆ ಮಾಡ್ತೀವಿ. ಅತಿಯಾದ ತೇವಾಂಶ ಇರಬಾರ್ದು, ಮತ್ತೆ ಕಡಿಮೆನೂ ಇರಬಾರ್ದು, ಎಷ್ಟು ಇರ್ಬೇಕು ಅಷ್ಟು. ಈಗ ಬಿತ್ತನೆ ಅಂತಂದ್ರೆ ಸಾಮಾನ್ಯವಾಗಿ ಮೊದ್ಲೆಲ್ಲ ಗೋಡ್ ಜೇಲಿ ಅಂತ ಹೇಳಿ ಬಿತ್ತನೆ ಮಾಡ್ತಾ ಇದ್ರು ಕೆಲವು ಕಡೆ, ನಿಮ್ ಕಡೆ ಎಲ್ಲ ಅದು ಇರಕ್ಕಿಲ್ಲ. ಈಗ ನೀವು ಹೆಚ್ಚಾಗಿ ಎಡೆಕೊಂಡಿದ್ದಾ ಇದೆಲ್ಲ ಬಿತ್ತನೆ ಮಾಡೋದು? ಕೂರಿಗಿಲ್ಲಿದ್ದ ಅಂತ, ಕೂರಿಗೆ ಅಂತ ಮಾಡ್ಕೊಂಡಿರ್ತಾರೆ, ಎತ್ತಲಿದ್ದ ಕೂರಿಗೆನೆ ಬಳಸೋದು, ಅದೇ ಎಡೆಕುಂಟೆ ದಾಯ ಅಂತ ಹೇಳಿ. ಅಂದ್ರೆ ಹೆಚ್ಚು ಕಿರಿದಾಗಿನ ಇರಬಾರ್ದು, ಹೆಚ್ಚು ದೊಡ್ಡದಾಗಿನ ಇರಬಾರ್ದು, ಒಂದೇ ಅಳ್ತೀವಿ ಒಂದ್ ಅಡಿ. ಈಗ ಬಿತ್ತನೆ ಮಾಡ್ಬೇಕಾದ್ರೆ ಯಾವ ಒಂದು ಪದ್ಧತಿಯನ್ನ ಅನುಸರಿಸ್ತೀರ? ಈಗ ಬಿತ್ತನೆಗೆ ಮುಂದೆಲ್ಲ ಗೊಬ್ಬರ ಹಾಕಿ ಅಂತ ಹೋಗೋದು, ಹಿಂದೆ ಬೀಜಗಳನ್ನ ಬಿತ್ತದು, ಯಾವ ರೀತಿ ಮಾಡ್ತೀರ? ಮುಂದೆ ಕುರಿಯಲ್ಲಿದ್ದು ಬೀಜ ಬಿತ್ತಾ ಇರ್ತಾರೆ, ಹಿಂದೆ ರಸಗೊಬ್ಬರ ಚೆಲ್ತಾ ಇರ್ತಾರೆ, ಅದ್ರಿಂದ ರಾಟಿ ಹೊಡಿತಾರೆ, ಕುಂಟೆ ಹೊಡಿತಾರೆ, ಕುಂಟೆ ಹೊಡಿತಾರೆ. ಈಗೆಲ್ಲ ಮೊದ್ಲೆಲ್ಲ ಒಂದ್ ಪದ್ಧತಿ ಇತ್ತಪ್ಪ ಅಂದ್ರೆ ಒಳ್ಳೆಯ ಪದ್ಧತಿ ಇತ್ತು. ಹೆಂಗಂದ್ರೆ ಈಗ 2 ತಾಳಿನ ಕುರಿಗೆ 2 ಸೆಡ್ಡೆ ಕಟ್ಟರು, ಹೌದಾ? ಮುಂದೆ 2 ಸೆಡ್ಡೆ, ಹಿಂದೆ 2 ಸೆಡ್ಡೆ. ಮುಂದೆ ಸೆಡ್ಡೆ ಮುಖಾಂತರ ಬಿತ್ತನೆ ಗೊಬ್ಬರ ಬಿತ್ತನೆ ಮಾಡೋರು, ಹಿಂದೆ ಶೇಂಗಾ ಬೀಜ ಬಿತ್ತನೆ ಮಾಡೋರು. ಈಗ ಮೇಲೆ ಗೊಬ್ಬರ ಉಗ್ಗಿದ್ರು ಅದು ಸರಿಯಾಗಿ ನಿಮಗೆ ಬೆಳೆ ಸಿಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆ ಪದ್ಧತಿ ನೀವು ಈಗ ಯಾಕೆ ಅನುಸರಿಸಲ್ಲ? ಕೈಯಿಂದ ಚೆಲ್ತೀರ ಗೊಬ್ಬರ, ಯಾಕೆ ಆ ಪದ್ಧತಿ ಅನುಸರಿಸ್ತೀರಿ? ಕೂಲಿ ಹಾಳಿಲ್ಲದ ತೊಂದರೆ ಆಗ್ತದಂತ, ಬಹಳ ಜನ ಖರ್ಚು ಬರ್ತದಂತ ನಮ್ಗೆ ಉಪಯೋಗಿಸ್ಬಿಡ್ತೀವಿ. ಈಗ ಕೂಲಿ ಕಾರ್ಮಿಕರ ಕೊರತೆ ಕೊರತೆಯಿಂದ ಅಂದ್ರೆ ಇಂದಿನ ಒಂದು ಪದ್ಧತಿ ಉತ್ತಮ ಅಂತ ಹೇಳ್ಬೋದಲ್ವಾ? ಅದೇ ಉತ್ತಮ ಸರ್. ಈಗ ಗೊಬ್ಬರನು ವೇಸ್ಟ್ ಆಗಲ್ಲ, ಸರಿಯಾಗಿ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಬಿದ್ದ್ಬಿಡ್ತದ, ಅದು ಸಾಲ ಒಳಗನೆ ಬಿದ್ದ್ಬಿಡ್ತದ ಸೀದಾ. ಅದು ಮೊದ್ಲೆಲ್ಲ ಮಾಡ್ತಿದ್ರು ಸರ್, ನಮ್ ತಂದೆಯವ್ರು ಮಾಡ್ತಿದ್ರು. ಈಗ ಕಾರ್ಮಿಕರಲ್ಲಿದ್ದ ಉಳುಮೆ ಮಾಡಕ್ ಕಷ್ಟ ಅಂತ ನಾವೇ ಸುಮ್ನೆ ಯಾರನ್ನ ಒಬ್ರು ಇದ್ ಮಾಡ್ಬಿಡ್ತೀವಿ, ಅಂದ್ರೆ ಭೂಮಿಗೆಲ್ಲ ಚೆಲ್ ಬಿಡ್ತೀವಿ, ಚೆಲ್ ಬಿಡ್ತೀವಿ. ಅದೆಲ್ಲ ಒಂದ್ ಕಡೆಯಿಂದ ನೀವು ಬಿತ್ಕೊಂಡ್ ಬರತ್ತಿ, ಒಂದ್ ಕಡೆ ಎಲ್ಲ ಒಣಗಿ ಬಿಡುತ್ತೆ? ಇಲ್ಲ ಸರ್, ಹಿಂದೆ ಕುಂಟೆ ಹೊಡೆದ್ ಬಿಡ್ತೀವಿ. ಆದ್ರೆ ಒಂದ್ ಲೇಟ್ ಆಗುತ್ತೆ, ಒಂದ್ 2 ತಾಸು 3 ತಾಸು? ಇಲ್ಲ ಸರ್, ಅಷ್ಟಕ್ಕಂದಿಲ್ಲ ಸರ್, ಏನ ಒಂದ್ 5 ನಿಮಿಷ ಅಷ್ಟೆ ವ್ಯತ್ಯಾಸ. ಹೌದಾ? 5 ನಿಮಿಷ 10 ನಿಮಿಷ ವ್ಯತ್ಯಾಸ. ಈಗ ಬಿತ್ತನೆಗೆ ಅಂದ್ರೆ ಸಾಮಾನ್ಯವಾಗಿ ಈಗೆಲ್ಲ ಬಿತ್ತನೆ ಮಾಡ್ತಿರಪ್ಪ, ಮಾಡಿದ್ಮೇಲೆ ಈಗ ಅದೆಲ್ಲ ಎಷ್ಟು ದಿನಕ್ಕೆಲ್ಲ ಸಾಲೇರಿ ಕಾಣುತ್ತೆ ಶೇಂಗಾ? 8 ದಿವಸಕ್ಕೆ ಸಾಲೇರಿ ಕಾಣುತ್ತೆ, 8-9 ದಿವಸ ಕ್ಲೀನ್. ಈಗ ಪ್ರಾರಂಭದಲ್ಲಿ ನೀವು ಒಂದು ಮಾತು ಹೇಳಿದ್ರ, ಬೀಜಕ್ಕೆ ಬೀಜೋಪಚಾರ ಮಾಡ್ತೀವಿ ಸರ್ ಅಂತ ಹೇಳಿದ್ರೆ, ಯಾವ ರೀತಿಯಾದಂತ ಒಂದು ಬೀಜೋಪಚಾರ ಮಾಡ್ತೀರಿ? ಒಂದು ಇದರಲ್ಲಿ ಒಂದು ತಾಟ್ಪಲ ಆಸೆ, ಅದರಲ್ಲಿ ನಾವು ಅಗ್ರಿಕಲ್ ಆಫೀಸ್ಲಿಂದ ಕೊಟ್ಟಿರ್ತಾರೆ, ಅದನ್ನ ಅದು ಎಣ್ಣೆ ಇದ್ದಂಗಿರ್ತತೆ ಆಯಿಲ್, ಅದನ್ನ ಮಿಕ್ಸ್ ಮಾಡಿ ಬಿತ್ತನೆ ಕೊಡ್ಬಿಟ್ಟು. ಯಾಕೆ ಅನಿಸುತ್ತೆ ನಿಮಗೆ ಬೀಜಕ್ಕೆ, ಶೇಂಗಾ ಬೀಜಕ್ಕೆ ಬೀಜೋಪಚಾರ ಮಾಡ್ಬೇಕು ಅಂತ? ಅದೇ ಇದು ಬೂದಿ ರೋಗ ಅಂತ ಬೀಳ್ತದೆ ಸರ್, ಮತ್ತೆ ಹುಳ ಬರ್ತದೆ ಮಸಿ ರೋಗ ಅಂತ, ಅವೆಲ್ಲ ಕಂಟ್ರೋಲ್ ಬರ್ತದೆ ಅಂತ ನಾವು ಬೀಜೋಪಚಾರ ಮಾಡ್ತೀವಿ. ಅಂದ್ರೆ ಮುಂದೆ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು, ಕೀಟಗಳ ಬಾಧೆ ನಮ್ಮ ಒಂದು ಶೇಂಗಾ ಬೆಳೆಗೆ ಬರಬಾರದು ಅನ್ನೋ ದೃಷ್ಟಿಯಿಂದ ನೀವು ಶೇಂಗಾದ ಒಂದು ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಿ. ಇದ್ರ ಬಗ್ಗೆ ಯಾರು ಸಲಹೆ ಕೊಟ್ಟರು ನಿಮಗೆ ಈ ರೀತಿ ಬೀಜೋಪಚಾರ ಮಾಡಿ? ತೋಟಕಾರಿ ಇಲಾಖೆಯಿಂದಲೇ ನಮ್ಗೆ ಅವೆಲ್ಲ ಇದು ಕೊಡ್ತಾರೆ. ಮೊಳಕಮೂರು ತಾಲೂಕು, ನಾವ್ ಅಲ್ಲಿ ಬಂದು ಎಲ್ಲ ಇದು ಮಾಡಿ ಹಳ್ಳಿ ಹಳ್ಳಿಗೂ ಬಂದು ಹೇಳ ಹೋಗ್ತಾರ, ಈ ತರ ಮಾಡ್ರಿ, ಈ ತರ ಇದ್ ಮಾಡ್ರಿ ಅಂತ. ಅದೇ ತರ ನಾನು ಅಗ್ರಿಕಲ್ ಆಫೀಸ್ ಪ್ರಕಾರ ಹೋಗ್ತಾ ಇದ್ದೆ. ನೀವು ನಿಮಗೆ ಏನಾದರೂ ವಿಚಾರಗಳು ಬೇಕಾದ ಅಂದ್ರೆ ಈ ಕೃಷಿ ಸಂಬಂಧಪಟ್ಟವು, ಈಗ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇಲ್ಲೆಲ್ಲ ಭೇಟಿ ಕೊಡ್ತೀರ? ಹಾ, ಭೇಟಿ ಕೊಡ್ತೀವಿ ಸರ್. ತೋಟಗಾರಿಕೆ ಇಲಾಖೆಗೂ ಹೋಗ್ತೀವಿ, ಅಗ್ರಿಕಲ್ ಆಫೀಸ್ ಈ ಕಡೆ ಎಲ್ಲಕ್ಕೂ ಹೋಗ್ತಾ ಇರ್ತೀವಿ. ಈಗ ಬಿತ್ತನೆ ಮಾಡಿದ್ಮೇಲೆ ಶೇಂಗನ್ನ, ಸಾಮಾನ್ಯವಾಗಿ ಈಗೆಲ್ಲ ಮಳೆಗಾಲ ಅಂತಂದ್ರೆ ಒಂದು ವಾರ 8-10 ದಿನ ಬೇಕಾಗುತ್ತೆ ಅಷ್ಟೇ ಸರ್, ಸರಿಯಾಗಿ ಸಾಲ ಏರಿ ಕಾಣಬೇಕು. ಈಗ ಬಿತ್ತಿ ಮೇಲೆ ಈಗೆಲ್ಲ ಶೇಂಗಾ ಸಂಪೂರ್ಣವಾಗಿ ಉಡ್ತಪ್ಪ, ಅವಾಗ ಏನೇನು ಕೆಲಸಗಳು ಮಾಡ್ಕೊಂತ? ಅವಾಗ ನಾವು ಎಡೆ ಕುಂಟೆ ಓಡಿಸ್ತು ಸರ್, ಹುಟ್ಟಿ 21 ದಿವಸ 25 ದಿವಸ ಒಳಗನೆ ಎಡೆ ಆಗ್ತಾವಲ್ಲ, ತಿರ್ಗಿ ಆಮೇಲೆ ಒಂದು 15 ದಿವಸ ಸುಮ್ಮನೆ ಇರ್ತೀವಿ, ತಿರ್ಗಿ ಇನ್ನೊಂದ್ಸಲ ಎಡೆ ಕುಂಟೆ ಓಡಿಸಿ ಕೂಲಾಳಿಟ್ಟು ಕಸ ಎಲ್ಲ ಇರ್ತತಲ್ಲ ಅದೆಲ್ಲ ತೆಗೆದು ಕಳೆ ತಗಸ್ತೀವಿ. ಈಗೆಲ್ಲ ಬಿತ್ತನೆಯ ಒಂದಿನ ಎರಡು ದಿನ ನಂತರ ಕಳೆನಾಶಕ ಅಂತ ಹೇಳಿ ಉಗ್ಗುತ್ತಾರೆ ಯೂರಿಯಾ ಗೊಬ್ಬರದಾಗ ಹಾಕಿ, ಅಂದ್ರೆ ಆ ಪದ್ಧತಿ ಏನ? ಆ ಪದ್ಧತಿ ಇಲ್ಲ ಸರ್. ಈಗ ಏನಾದ್ರೂ ನೀವು ಕಳೆಗಳು ಬಂದ್ವು ಅಂದ್ರೆ ಕೈಲಿಂದ ಕೇಳಿಸ್ತೀರಿ? ಕೈಲಿಂದ ತಗಸದು. ಯಾಕೆ ನೀವು ಕಳೆನಾಶಕ ಹೆಚ್ಚು ಬಳಸಲ್ಲ? ಹೆಚ್ಚು ಖರ್ಚು ಬರ್ತತೆ, ಭೂಮಿ ಹಾಳಾಗ್ತತೆ ಅಂತ ಸಲುವಾಗಿ ನಾವೇನೇ. ನಿಮ್ಮ ಒಂದು ಪದ್ಧತಿ ಎಲ್ಲ ಒಂದು ರೀತಿ ಒಳ್ಳೇದಂತ ಹೇಳ್ಬೋದು. ನಾವು ಕೃಷಿಯಲ್ಲಿ ಪದೇ ಪದೇ ಹೆಚ್ಚಾಗಿ ಕಳೆನಾಶಕಗಳನ್ನ ಬಳಸಿದ್ರೆ ಭೂಮಿ ಹಾಳಾಗುತ್ತೆ, ಗುಣಮಟ್ಟನ ನಾವು ಹಾಳು ಮಾಡಬೇಕಾಗುತ್ತೆ. ಹೌದಾ? ಈಗ ಮತ್ತೆ ಅಂತರ ಬೆಳೆಯಾಗಿ ಈ ತೊಗರಿನೂ ಆಗ್ತಾ ಇದೀವಿ ಈ ಒಂದು ಶೇಂಗಾ ಬೆಳೆಯಲ್ಲಿ ಅಂತ ಹೇಳಿದ್ರ, ಸುಮಾರು 10 ಎಕರೆ ಶೇಂಗಾ ಬೆಳೀತಾ ಇದ್ರಲ್ಲ ನೀವು, 10 ಎಕರೆ ಜಮೀನಲ್ಲೂ ಈ ಒಂದು ಅಕ್ಕಡಿ ಬೆಳೆಯಾಗಿ ತೊಗರಿ ಬೆಳೀತಾ ಇದ್ರ? ಇಲ್ಲ ಸರ್, ಒಂದು 5 ಎಕರೆ. 5 ಎಕರೆಯಲ್ಲಿ ತೊಗರಿ ಹಾಕಿದ್ರೆ 5 ಎಕರೆಯಲ್ಲಿ ಇದು ಅಲಸಂದಿ ಹಾಕ್ತಿವಿ, ಹುಳ್ಳಿ ಹಾಕ್ತಿವಿ, ಅಲ್ಲೆಲ್ಲೆಲ್ಲಿ ಭೂಮಿಗೆ ತಕ್ಕಂತೆ ಎಲ್ಲೆಲ್ಲಿ ಏನೇನು ಆಗ್ಬೇಕು ಅದನ್ನ ನಾವು ಬಳಸ್ಕೊಂತೀವಿ. ಈಗ ತೊಗರಿ ಅಕ್ಕಡಿ ಅಂತಂದ್ರೆ ಎಷ್ಟು ಸಾಲಿಗೆ ಒಂದು ಹಾಕ್ತೀರಾ? ಸುಮಾರು 6 ಸಾಲಿಗೊಂದು ಇಲ್ಲ 12 ಸಾಲಿಗೊಂದು, ಅವ್ರಿಗೆ ಯಾವ ಮಟ್ಟಕ್ಕೆ ಇದು ಇರ್ತತ ಆ ಮಟ್ಟಕ್ಕೆ ಹಾಕ್ಬಿಡ್ತಾರೆ. ಈಗ 6 ಸಾಲಿಗೆ ಒಂದು ಹಾಕಿದ್ರೆ ಚೆನ್ನಾಗಲ್ವಾ? ಚೆನ್ನಾಗಿ. 12 ಸಾಲ ಅಂದ್ರೆ ಸಾಕಷ್ಟು ದೂರ ಆಗ್ತತೆ. 9 ಸಾಲಿಗೂ ಹಾಕ್ತಾರೆ ಕೆಲವರು, ಒಬ್ಬೊಬ್ರು ಒಂದೊಂದು ರೀತಿ ಬಳಸ್ತಾರೆ ಸರ್. ಈಗ ಅಲಸಂದೆ ಮತ್ತೆ ಇನ್ನೊಂದು ಉರುಳಿ ಇವನ್ನೆಲ್ಲ ಯಾವ ರೀತಿ ಅಕ್ಕಡಿ ಬೆಳೆಯಾಗಿ ಬೆಳೀತಾರೆ? ಅದು ಸುಮಾರು 15 ಮೇಲೆನ ಅದು ಹಾಕದು, ಅದೊಂದು ಬಳ್ಳಿ ಬರ್ತದೆ ಸರ್ ಅದು, ಅದಕ್ಕೆ ದೂರ ದೂರ ಆಗ್ತಿವಿ. ಈಗ ಅಲಸಂದೆನೂ ಹರಡಿಕೊಳ್ಳುತ್ತೆ? ಹರಡಿಕೊಳ್ಳತ್ತೆ. ಉಳ್ಳಿ ಅಂತಂದ್ರೆ ಅಷ್ಟೇನು ಹರಡಲ್ಲ? ಹರಡಲ್ಲ, ಸ್ವಲ್ಪ ದೂರ ಅದು ಕೂಡ. ಯಾಕೆ ಅನಿಸುತ್ತೆ ನಿಮ್ಗೆ ಈ ರೀತಿಯಾಗಿ ನಾವು ಅಕ್ಕಡಿ ಬೆಳೆಯಾಗಿ ತೊಗರಿ ಬೆಳಿಬೇಕು, ಅಲಸಂದೆ ಬೆಳಿಬೇಕು, ಉರುಳಿ ಬೆಳಿಬೇಕು ಅಂತ? ಕೀಟನಾಶಕಗಳು ಬಾಧೆ ತಪ್ಪುತ್ತೆ ಸರ್, ಮಿಶ್ರ ಬೆಳೆ ಬೆಳೆದ್ರೆ, ಒಂದೇ ಬೆಳೆ ಬೆಳೆದ್ರೆ ಕೀಟನಾಶಕಗಳು ಬಹಳ ಇದಾಗ್ತತೆ, ಅದ್ರ ಸಲುವಾಗಿ ನಾವು ಮಿಶ್ರ ತಳಿ ಬೆಳಿತೀವಿ. ಈಗ ಒಂದ್ ಕಡೆ ನಾವು ನೋಡಕಪ್ಪ ಅಂತಂದ್ರೆ ಈಗ ಶೇಂಗಾ ಹಾಕಿರ್ತೀರಿ, ಸಕಾಲಕ್ಕೆ ತಕ್ಕಂತೆ ಅಂದ್ರೆ ಊಡ್ ಇಳಿಯೋ ಟೈಮ್ಗೆ ಮಳೆ ಬರಲಿಲ್ಲ, ಶೇಂಗಾ ಬೆಳೆ ಏನಾದ್ರು ನಿಮಗೆ ಬೆಳೆ ಫೇಲ್ ಆಯ್ತು ಅಂದ್ರು, ಅಲ್ಲಿದ್ದ ಮುಂದೆ ಹಿಂಗಾರಿಯಲ್ಲಾದ್ರೂ ಮಳೆ ಆದ್ರೆ ಈಗ ತೊಗರಿ ಬಂದೇ ಬರ್ತತ್ತ ಅವಾಗ, ಒಂದ್ ಹೋದ್ರು ಇನ್ನೊಂದ್ ಕೈ ಹಿಡಿತತ್ತೆ. ಹೌದು, ಒಂದ್ ಬೆಳೆ ಹೋದ್ರು ಹಿಂಗಾರಿ ಬೆಳೆ ಅಕ್ಕಡಿ ಬೆಳೆ ನಮಗೆ ಕೈ ಹಿಡಿತತ್ತೆ. ಈಗ ಸಾಮಾನ್ಯವಾಗಿ ನೀವು ಅಕ್ಕಡಿ ಬೆಳೆ ಬಿತ್ತನೆ ಬೀಜಗಳು ಎಲ್ಲಿಂದ ತಂದು ಬಿತ್ತನೆ ಮಾಡ್ತೀರಾ? ನಾವು ಅಗ್ರಿಕಲ್ ಆಫೀಸ್ನಲ್ಲಿ ತರೋದು, ತೋಟಗಾರಿಕೆ ಇಲಾಖೆ. ಈಗ ತೊಗರಿ ಅಂತಂದ್ರೆ ಯಾವ ಒಂದು ತಳಿಯ ತೊಗರಿಯನ್ನ ಹೆಚ್ಚಾಗಿ ಬೆಳೀತಾ ಬಂದ್ರೆ? ನಾವು ಕೆಂಪನೆ ಹೆಚ್ಚು ಬಳಸೋದು, ವೈಟ್ ಇಲ್ಲ. ಈಗ ಇನ್ನೊಂದು ನಿಮಗೆ ತೊಗರಿ ಬೆಳೆಯೋದ್ರಿಂದ, ಈಗ ಅಕ್ಕಡಿ ಬೆಳೆಗಳನ್ನ ಬೆಳೆಯೋದ್ರಿಂದ ಸಾಕಷ್ಟು ನಿಮ್ಮ ಭೂಮಿಯ ಒಂದು ಫಲವತ್ತತೆಯನ್ನ ಹೆಚ್ಚುತ್ತಲ್ವಾ? ಹೌದು ಸರ್, ಅದ್ರ ಸೊಪ್ಪೆಲ್ಲ ಹೋದ್ರೆ ಎಲ್ಲ ಭೂಮಿ ಕೂಡ ಫಲವತ್ತಾಗಿರ್ತತೆ. ಇದನ್ನೆಲ್ಲ ಗಮನಿಸಿದ್ರೆ? ಹಾ, ಗಮನಿಸಿ ಸರ್. ಈಗ ಸಪರೇಟ್ ಆಗಿ ನಿಮ್ದು ಸಾಕಷ್ಟು ಜಮೀನ್ ಇದೆಯಪ್ಪ, 16 ಎಕರೆ ಇದೆ ಅಂತ ಹೇಳಿದ್ರೆ, ಎಲ್ಲ ಒಂದು 3 ಎಕರೆ ಒಂದು 4 ಎಕರೆನು ತೊಗರಿ ಹಾಕ್ಬೋದಲ್ಲ, ಬೇರೆ ಯಾವುದೇ ಬೆಳೆ ಇಡಲ್ಲ, ಬರೇ ತೊಗರಿನ ಹಾಕ್ಬೋದಲ್ಲ? ಬೆಳಿಬಹುದು ಸರ್, ಅದು ಚೆನ್ನಾಗಿರ್ತತೆ, ಅದು ಮಳೆಗಾಲಕ್ಕೆ ತಕ್ಕಂತೆ ನಾವು ಬೆಳೀತೀವಲ್ಲ, ಅದ್ರ ಸಲುವಾಗಿ ಎಷ್ಟು ಬೇಕೋ ನಮ್ಮ ಮನೆಯಲ್ಲಿ ಅಷ್ಟು ಮಾತ್ರ ಬೆಳ್ಕೊಂತೀವಿ, ಫುಲ್ಲು ಅದ ಹಾಕಲ್ಲ, ಕಡಿಮೆ ನಮ್ಮ ಮನೆಗೆ ಖರ್ಚು ಎಷ್ಟು ಇರ್ತದೆ ಅಷ್ಟು ಮಾತ್ರ ಬೆಳ್ಕೊಂತೀವಿ. ಈಗ ಸಾಮಾನ್ಯವಾಗಿ ತೊಗರಿಗೆ ಆಗಿರ್ಬೋದು, ಶೇಂಗಕ್ಕಾಗಿರ್ಬೋದು, ಇವೆಲ್ಲ ನೀವು ಒಂದೇ ಭೂಮಿಯಲ್ಲಿ ಎಲ್ಲ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರ ಸರ್, ಈಗ ಯಾವ ಗೊಬ್ಬರಗಳು ಹೆಚ್ಚಾಗಿ ಬೆಳೆಸ್ತೀರಿ ನೀವು, ರಾಸಾಯನಿಕ ಗೊಬ್ಬರಗಳು ಅಂತ? ನಾವು ಅಂದ್ರೆ ಡಿ ಎ ಪಿ 17-17 ಅಂತ ಬರ್ತದೆ. ಈಗ ಹೆಚ್ಚಾಗಿ ನಾವು ಶೇಂಗಾ ಬಿತ್ತನೆಗೆ ಬಳಸಂತ ಒಂದು ಭೂಮಿಯಲ್ಲಿ ಜಿಪ್ಸಮ್ ಹಾಕ್ಬೇಕು ಅಂತ ಹೇಳ್ತಾರೆ. ಒಳ್ಳೇದ್ ಸರ್, ಜಿಪ್ಸನ್ ಒಳ್ಳೇದು ಆಗ್ತಾರೆ ನೀವು? ಆಗ್ತದೆ ಸರ್, ಊರ್ ಇಳಿಬೇಕಾದ್ರೆ ಆಗ್ತದೆ ಸರ್. ಕಾಯಿ ಊರ್ ಇಳಿತಲ್ಲ ಆ ಟೈಮ್ನಲ್ಲಿ ಜಿಪ್ಸನ್ ಬಳಸ್ತೇವೆ. ಈ ಜೊತೆಗೆ ಜಿಂಕ್ ಹಾಕ್ಬೇಕು, ಬೋರಾನ್ ಹಾಕ್ಬೇಕು, ಇದರಿಂದ ಲಘು ಪೋಷಕಾಂಶಗಳು ನಮ್ಮ ಬೆಳೆಗೆ ಸಿಗುತ್ತೆ ಅಂತ ಹೇಳ್ತಾರೆ ನಮ್ಮ ವಿಜ್ಞಾನಿಗಳು ಅಲ್ವಾ? ಹೌದು ಸರ್. ಅವನ್ನೆಲ್ಲ ಬಳಸ್ತೀರಾ ನೀವು? ಇಲ್ಲ, ಕಡಿಮೆ ಕೊಟ್ಟಿಗೆ ಗೊಬ್ಬರಲಿದ್ದಾನೆ ಹೆಚ್ಚು ಬೆಳೆಸುತ್ತೆ ಸರ್. ಅಂದ್ರೆ ಹೆಚ್ಚಾಗಿ ನೀವು ಕೊಟ್ಟಿಗೆ ಗೊಬ್ಬರ ಬಳಸ್ತಾ ಇದ್ರೆ ಆ ದೃಷ್ಟಿಯಿಂದ ಇಂಥ ಗೊಬ್ಬರಗಳನ್ನು ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾ ಇದ್ದೀರಿ. ಭೂಮಿ ಹಾಳಾಗ್ತದಂತ ಕೊಟ್ಟಿಗೆ ಗೊಬ್ಬರನ ಹೆಚ್ಚು ಬಳಸೋದು. ವೆಂಕಟೇಶ್ ಅವರೇ, ಈ ಒಂದು ಶೇಂಗಾ ಬೆಳೆಗೆ ನಾವು ಜಿಪ್ಸಮ್ ಬಳಸೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಾ? ಭೂಮಿ ಒಳಗಲ್ಲೇ ಎಲ್ಲ ಲೂಜ್ ಬರ್ತದೆ ಸರ್, ಕಾಯಿ ಹೆಚ್ಚು ಮುರಿದು ಆಗ್ತದೆ, ಕಾಯಿ ಸೈಜ್ ಬರ್ತವೆ, ಅದ್ರ ಸಲುವಾಗಿ ಜಿಪ್ಸನ್ ಅಂದ್ರೆ ಓಡಳಿಯಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ, ಲೂಜ್ ಆಗ್ತದೆ ಸರ್ ಭೂಮಿ ಎಲ್ಲ. ಈಗ ಶೇಂಗಾ ಬೆಳೆಗೆ ಸಾಮಾನ್ಯವಾಗಿ ಯಾವ ಒಂದು ಹಂತದಲ್ಲಿ ಹೆಚ್ಚಾಗಿ ನಮಗೆ ತೇವಾಂಶ ಬೇಕಾಗುತ್ತೆ, ಹೆಚ್ಚಿನ ಒಂದು ಇಳುವರಿ ಬರಬೇಕು ಅಂದ್ರೆ? ಅಂದ್ರೆ ಊರು ಇಳಿಯಬೇಕಾದ್ರೆ ಮತ್ತೆ ನೀರ್ಗಾಯ ಅಂತ ಸರ್, ಆ ಟೈಮ್ನಲ್ಲಿ ಎರಡು ಸಲ ಕ್ಲೀನ್ ಆಗಿ ಮಳೆ ಬಂದ್ರೆ ಒಳ್ಳೆ ಕಾಯಿ ಬರ್ತದೆ ಸರ್. ಸಾಮಾನ್ಯವಾಗಿ ಶೇಂಗಾ ಬೆಳೆಗೆ ಅಷ್ಟೊಂದೇನು ರೋಗಗಳು ಬರಲ್ಲ? ಬರಲ್ಲ ಸರ್, ಬೂದಿ ರೋಗ ಅಂತ ಬರೋದು. ಬೂದಿ ರೋಗ ಯಾಕೆ ಬರುತ್ತೆ? ಅದು ಬೂದಿ ರೋಗ ಯಾವ ಟೈಮಲ್ಲಿ ಬರುತ್ತೆ? ಅದು ಅಂದ್ರೆ ಊರು ಆದ್ಮೇಲೆ ಬರ್ತದೆ ಸರ್, ಅಂದ್ರೆ ಸೆಪ್ಟೆಂಬರ್ ಆದ್ಮೇಲೆ. ಸೆಪ್ಟೆಂಬರ್ ಅಂದ್ರೆ ಕಟಾವಿ ಬಂದಾಗ? ಅಕ್ಟೋಬರ್ ಅಕ್ಟೋಬರ್ ನಲ್ಲಿ ಬರ್ತದೆ. ಈಗ ಕಟಾವಿ ಬಂದಾಗ ರೋಗ ಬಂದ್ರೆ ನಿಮ್ಗೇನು ಅಷ್ಟೊಂದೇನು ಅದ್ರ ಮೇಲೆ ಹೊಡೆತ ಬೀಳಲ್ಲ? ಬೆಳೆ ಮೇಲೆ ಉಬ್ಲು ಸಿಗಲ್ಲ ಅಷ್ಟೇ ಅಷ್ಟೇ ಅಷ್ಟೇ ಉಬ್ಲು ಸಿಗಲ್ಲ, ಕಾಯಿನ ಕೆಲವು ಹೋಗ್ತವೆ. ಮತ್ತೆ ನಾವು ರೈತರು ಏನ್ ಮಾಡ್ಬೇಕು ಅದನ್ನ ಅನುಸರಿಸ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಮಳೆಗಾಲದಲ್ಲಿ ಅಷ್ಟೇ ನೀವು ಶೇಂಗಾ ಬೆಳೆಯೋದು? ಏನ್ ಬೇಸಿಗೆನಲ್ಲಿ ಬೆಳಿತೀರ, ನೀರಾವರಿ ಇರೋದ್ರಿಂದ? ಇಲ್ಲ ಸರ್, ಬೇಸಿಗೆಯಲ್ಲಿ ನಾವು ಕಡಿಮೆ, ನಾವು ಹೆಂಗೇನು ಹಾಕಲ್ಲ, ಬೇರೆಯವರು ಎಲ್ಲ ಆಗ್ತಾ ಇರ್ತಾರೆ. ನಾವು ಬೇರೆ ಬೇಸಿಗೆಯಲ್ಲಿ ರಾಗಿ ಅಷ್ಟೇ, ರಾಗಿನೇ ಹೆಚ್ಚು ಬೆಳೆಯೋದು. ಈಗ ಮುಖ್ಯ ಬೆಳೆ ಅಂತಂದ್ರೆ ಶೇಂಗಾ ಬೆಳೆ. ಶೇಂಗಾ ಸಾಮಾನ್ಯವಾಗಿ ಸಾಕಷ್ಟು ವರ್ಷದಿಂದ ಈ ಶೇಂಗಾ ಬೆಳೀತಾ ಇದೆಯಲ್ಲ, ಪ್ರತಿ ಒಂದು ಎಕರೆಗೆ ಎಷ್ಟು ನೀವು ಚೀಲ ಇಳುವರಿ ತಗೊಳ್ತೀರ? 10-12 ಚೀಲದವರೆಗಿನ ಒಂದ್ ಎಕರೆಗೆ ಬರ್ತದೆ ಸರ್. 10-12 ಚೀಲ ಅಂದ್ರೆ ಒಂದ್ ಸೇರಿಗೆ ಎಷ್ಟು ಹಬ್ಬ ಬಂದಂಗ ಆಗುತ್ತೆ ನೀವು? ಒಂದ್ ಸೇರಿಗೆ ಕೆಲವೊಂದ್ ಕಡೆ ಎಲ್ಲ ಸೇರಿಗೆ 6 ಡಬ್ಬ ಬೆಳೆಯಂತ ರೈತರು ಅದಾರೆ, ಅಂದ್ರೆ ಒಂದ್ ಸೇರಿಗೆ ಒಂದ್ ಚೀಲ ಬೆಳೆಯಂತ ರೈತರು ಅದಾರೆ, ಕೆಲವು ಕಡೆ ಎಲ್ಲ ಸೇರಿಗೆ 3 ಡಬ್ಬ ಬರುತ್ತೆ, 2 ಡಬ್ಬ ಬರುತ್ತೆ. ನಿಮ್ ಕಡೆ ಅಂದ್ರೆ ಈ ತರ ನೀವು ಲೆಕ್ಕ ಹಾಕಿಲ್ಲ? ನಾವು ಲೆಕ್ಕ ಹಾಕಿಲ್ಲ ಸರ್. ನೀವು ಚೀಲಗಟ್ಟಲೆ ಚೀಲಗಟ್ಟಲೆ ಇಷ್ಟು ಸೇರ್ ಬಿತ್ತನೆ ಮಾಡಿದ್ವಿ, ಇಷ್ಟು ಚೀಲ ಆದ್ವು ಅಂತ ಲೆಕ್ಕ? ಅಷ್ಟೇ ಅಷ್ಟೇ. ಈಗ ಕಲ್ಜದ ನೆಲ ಅಂತಂದ್ರೆ ಸಾಕಷ್ಟು ಇಳುವರಿ ಬರ್ಬೋದಲ್ಲ ಶೇಂಗಾ? ಹ್ಞೂ ಸರ್, ಕಲ್ಕಟ್ಟಿನ ನೆಲದಲ್ಲಿ ತೇವಾಂಶ ಹೆಚ್ಚಿಗಿರ್ತದೆ, ಕಾಯಿಗೂ ಚೆನ್ನಾಗಿ ಬರ್ತದೆ ಸರ್. ಈಗ ಹೆಚ್ಚು ಮಳೆ ಬಂದ್ರೂ ಏನು ಈ ಬೆಳೆ ಮೇಲೆ ಪರಿಣಾಮ ಬೀರಲ್ಲ? ಬೀರಲ್ಲ ಬೀರಲ್ಲ ಸರ್, ಅದು ತೇವಾಂಶ ಎಲ್ಲ ಜಲ್ದಿ ಇದು ಹಿಂಗೆ ಹೋಗುತ್ತೆ ಸರ್, ಅದರಲ್ಲಿದ್ದಾನೆ ಕಾಯಿ ಚೆನ್ನಾಗಿ ಬರ್ತದೆ. ಕಾಯಿ ಅಂತಂದ್ರೆ ಒಳ್ಳೆ ಗಟ್ಟಿ ಇರುತ್ತಾ ನಿಮ್ಮ ಜಮೀನು? ಎಲ್ಲ ಗಟ್ಟಿ ಇರ್ತದೆ ಸರ್ ನಮ್ ಕಡೆ. ಈಗ ಹಿಂದೆಲ್ಲ ಬೆಳೆದ್ರಲ್ಲ ಒಂದು ಚೀಲ ಪಲ್ಲ ಚೀಲ ಅಂತ ಹೇಳ್ತೀವಿ, ಅದು ಎಷ್ಟು ಕೆಜಿ ಬಂದಿದೆ ಕಾಯಿ ನಮ್ ಕಡೆ ಸರ್? ನಾನ್ ಬೆಳೆದಿರೋದು 50 ಕೆಜಿ ತಕ್ಕ ಬೆಳೆದಿನಿ ಸರ್. ಒಂದ್ ಚೀಲ ಅಂದ್ರೆ ಹೆಚ್ಚಾಗಿ 40 ಕೆಜಿ ಬೆಳೆ ಅಂತಾರ ನೋಡಿದೀವಿ, 30 ಕೆಜಿನೂ ಬರುತ್ತೆ, 50 ಕೆಜಿ ಅಂದ್ರೆ ಚೆನ್ನಾಗಿ ಬಂದಿದ್ದೀನಿ. 52 ಲಾಸ್ಟ್ ಹೋದ ವರ್ಷನ ಆಚೆ ವರ್ಷನ 52 ಕೆಜಿ ಬಂದಿತ್ತು ಒಂದು ಚೀಲ. ಒಂದ್ ಚೀಲ ಈಗ ಆ ತರ ಬಂದ್ರೆ ಒಳ್ಳೆ ಗಟ್ಟಿ ಕಾಯಿ ಇದೆ, ಒಳ್ಳೆ ಗಟ್ಟಿ ಕಾಯಿ. ಅದು ಮುಂದೆ ನಾವು ಬೀಜಕ್ಕೆ ಉಪಯೋಗ ಮಾಡಬಹುದು, ಅದೇ ಬಳಸೋದು ನಾವು. ಈಗ ಮತ್ತೆ ಈಗ ಶೇಂಗಾ ಸಾಕಷ್ಟು ವರ್ಷದಿಂದ ಬೆಳೀತಾ ಇದೀವಿ ಅಂತ ಹೇಳಿದ್ರಲ್ಲ, ಈಗ ಶೇಂಗಾ ದೊಟ್ಟನ್ನ ಏನ್ ಮಾಡ್ತಾ ಇದ್ದೀರಾ? ಶೇಂಗಾ ದೊಟ್ಟು ಅದೇ ಎತ್ತುಗಳು, ದನಕರುಗಳು, ಎಮ್ಮಿಗಳು, ಪಟ್ಲಿ ಮರಿ ಅವು ಸಮ ಉಪಯೋಗಿಸ್ತೀವಿ. ಈಗ ಎತ್ತುಗಳು ಸಾಕಾಣಿಕೆ ಮಾಡಿದ್ರಿ, ದನಕರುಗಳು ಅಂತಂದ್ರೆ ಏನು ಸಾಕಾಣಿಕೆ ಮಾಡಿದ್ರೆ? ಎಮ್ಮಿಗಳು ಸಾಕಾಣಿಕೆ ಮಾಡಿದ್ರೆ? ಎಮ್ಮಿಗಳು ಇದೆ ಸರ್, ಒಂದು 3 ಎಮ್ಮೆ ಇದಾವೆ, ಒಂದು 2 ಎತ್ತು, ಮತ್ತೆ ಪಟ್ಲಿ ಮರಿ ಅವೆಲ್ಲ ಇದೆ ಸರ್. ಹಸು ಇಲ್ವಾ? ಹಸು ಇಲ್ಲ ಸರ್. ಈಗ ಪಟ್ಲಿ ಮರಿ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದ್ರೆ? ಒಂದು 6 ಇದೆ ಸರ್. 6. ಈಗ ಇನ್ನೂ ಹೆಚ್ಚು ಸಾಕಾಣಿಕೆ ಮಾಡಬಹುದಲ್ಲ, ಒಂದು 15-20 ಒಂದು ಲೇಬರ್ ಪದ್ಧತಿಯಲ್ಲಿ ಮನೆ ಹತ್ರ ಒಂದು ಮನೆ ಕಟ್ಟಿಕೊಂಡು ಅದರಲ್ಲೇ ನೀವು ಸಾಕಾಣಿಕೆ ಮಾಡಬಹುದು, ಹೊರಗಡೆ ನಿಮಗೆ ಮೇಸಕ್ಕೆ ಸಮಸ್ಯೆ ಆದ್ರೂ ಅಲ್ವಾ? ಇಲ್ಲ ಸರ್, ನನಗೊಬ್ಬನಿಗೆ ಸಮಸ್ಯೆ ಆಗ್ತದಂತ ಕಡಿಮೆ ಮಾಡ್ಕೊಂಡೆ. ವ್ಯವಸಾಯ ನೋಡ್ಕೋಬೇಕು, ಮತ್ತೆ ಈ ಕಡೆ ಪಟ್ಲಿ ಮರಿ ನೋಡ್ಕೋಬೇಕು, ಹಸುಗಳು ನೋಡ್ಕೋಬೇಕಂದ್ರೆ ನನಗೆ ಬಹಳ ಹೆವಿ ಆಗ್ತದಂತ ಪಟ್ಲಿ ಮರಿ ಬೇರೆ 6 ಮಾಡ್ಕೊಂಡಿನಿ. ಈಗ ನಿಮ್ಮ ಮನೆಯಲ್ಲಿ 9 ಜನ ಇದೀವಿ ಅಂತ ಹೇಳಿದ್ರ, ಅಂದ್ರೆ ಎಲ್ಲರೂ ಕೃಷಿಗೆ ಸಹಕಾರ ಕೊಡ್ತಾ ಇಲ್ಲ? ಸಣ್ಣರು ಚಿಕ್ಕವರು ಚಿಕ್ಕವರು ಮಕ್ಕಳವರು ಸಣ್ಣರು. ಈಗ ಮುಂದಿನ ದಿನಗಳಲ್ಲಿ ಏನಾದ್ರೂ ಈ ಕುರಿ ಸಾಕಾಣಿಕೆ ಹೆಚ್ಚಿನ ಒಂದು ಮಟ್ಟದಲ್ಲಿ ಸಾಕಬೇಕು ಅಂತ ಏನಾದ್ರೂ ನಿರೀಕ್ಷೆ ಇದೆಯಾ ನಿಮಗೆ? ಐತೆ ಸರ್, ಮುಂದೆ ಮಾಡ್ಬೇಕಂತ, ಮಕ್ಳಿಗೆ ವಯಸ್ಸು ಬಂದಾಗ ಮಾಡ್ಬೇಕಂತ ಐತೆ. ಈಗ 10 ಎಕರೆಗಟ್ಟಲೆ ಶೇಂಗಾ ಬೆಳಿತೀರಿ, ಸಾಕಷ್ಟು ಶೇಂಗಾ ದೊಟ್ಟು ಬರುತ್ತೆ, ಈಗ ರಾಗಿ ಬೆಳಿತೀರಿ, ಅದರಿಂದ ರಾಗಿ ಕಡ್ಡಿ ಬರುತ್ತೆ, ಇವೆಲ್ಲ ಸಾಕಷ್ಟು ನಿಮಗೆ ಹೈನುಗಾರಿಕೆಗೆ ಉಪಯೋಗ ಆಗುತ್ತಲ್ವಾ? ಉಪಯೋಗ ಆಗ್ತದೆ ಸರ್, ಅದಕ್ಕೆ ಮುಂದೆ ಮಾಡೋಣ ಅಂತ. ಈಗ ಕುರಿ ಮರಿ ಅಂತಂದ್ರೆ ಒಂದು 6 ಸಾಕಾಣಿಕೆ ಮಾಡಿದ್ರಲ್ಲ, ಮರಿಗಳನ್ನ ಎಲ್ಲಿಂದ ತರ್ತೀರಾ ನೀವು? ಮಾರ್ಕೆಟ್ಲಿಂದ ತರ್ತೀರಿ ಸರ್. ಈಗ ಒಂದ್ ಮರಿಗೆ ಎಷ್ಟು ಕೊಡ್ತೀರಾ ಅಣ್ಣ? ಅಲ್ಲಿ 5,000 6,000 ತಕ್ಕ ಒಂದ್ ಮರಿ. ಈಗ ಮೊದ್ಲೆಲ್ಲ 3,000 ಇತ್ತು, ಈಗ ಸಾಕಷ್ಟು ರೇಟ್ ಆಗಿದೆ ಸರ್. ಅದ್ರ ಸಲುವಾಗಿ 5,000 6,000 ತಕ್ಕ ಒಂದ್ ಮರಿ. ಈಗ 5,000 ಕೊಟ್ಟು ಒಂದ್ ಮರಿ ತರ್ತಿರಲ್ಲ ಸರ್, ಈಗ ಎಷ್ಟು ತಿಂಗಳು ಮೇಯಿಸ್ತೀರ ಅವನ್ನ? ನಾವು 8 ತಿಂಗಳು 10 ತಿಂಗಳು ಒಂದ್ ವರ್ಷನೂ ಮೇಯಿಸ್ತೀವಿ. ಅದ್ ಹೆಂಗ ಇದು ಬರ್ತದ ಆತರ. ಈಗ ಒಂದ್ ವರ್ಷ ತನಕ ಮೇಯಿಸಿ ನೀವು ಮಾರಾಟ ಮಾಡಿದ್ರೆ ಒಂದು ಕುರಿ ಎಷ್ಟಕ್ಕೆ ಹೋಗುತ್ತೆ? ನಾವು 12 15 16 ಪಟ್ಲು ಮರಿ ಇದ್ದಂಗೆ ಹೋಗ್ತದೆ. ಒಂದ್ 15,000-16,000 ನೀವು ಮಾರಾಟ ಮಾಡಿದ್ರೆ ಸಾಕಷ್ಟು ನಿಮಗೆ ಲಾಭ ಆಯ್ತು. ಲಾಭ ಸರ್, ಒಳ್ಳೆ ಲಾಭ. ಮರಿಗೆ ನಿಮ್ಗೆ 10,000 ಹೆಚ್ಚು ಕಡಿಮೆ ಆದಾಯ ಬಂದಂಗೆ ಆದಾಯ ಬರ್ತದೆ ಸರ್. 6 ಮರಿ ತಂದಿರ್ತೀರಿ ಅಂದ್ಮೇಲೆ 60,000 ನಿಮಗೆ ಆದಾಯ ಆದಾಯ ಬರ್ತದೆ ಸರ್. ಈಗ 4 ಎಕರೆ ಅಥವಾ 5 ಎಕರೆಯಲ್ಲಿ ಅಷ್ಟು ಆದಾಯ ತಗೊಳಕ್ ಆಗಲ್ಲ. ಆಗಲ್ಲ ಸರ್, ಆಗಲ್ಲ. ಹೌದಾ? ಇವತ್ತಿನ ಒಂದು ಮಳೆ ಪರಿಸ್ಥಿತಿ ನೋಡಿದ್ರೆ ಈಗ ಒಂದೊಂದ್ ಟೈಮ್ ಜಾಸ್ತಿ ಮಳೆ ಬಂದು ಬೆಳೆ ಫೇಲ್ ಆಗ್ತವೆ, ಒಂದೊಂದ್ ಟೈಮ್ ಮಳೆನೂ ಹೋಗಿ ಫೇಲ್ ಆಗ್ತವಲ್ವಾ? ಹೌದು ಸರ್, ನಮ್ ಪಟ್ಲಿ ಮರಿ ಆದ್ರೆ ಒಳ್ಳೆ ಲಾಭ ಸರ್. ಮತ್ತಿದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ರಾಗಿ ಸಜ್ಜೆ ಅಲಸಂದಿ ತೊಗರಿ ಮತ್ತೆ ಸಜ್ಜೆ. ಸಜ್ಜೆ ಅಂತಂದ್ರೆ ಎಷ್ಟು ಹಾಕಿದ್ರ ನೀವು? ಸಜ್ಜೆ 1-2 ಎಕರೆ ಮಾಡ್ತೀವಿ. ಸಜ್ಜೆ ಹಾಕ್ಬೇಕಂತ ಯಾಕೆ ಅನಿಸ್ತದೆ ನಿಮಗೆ? ಅದೇ ಭೂಮಿ ಫಲವತ್ತಾಗಿರ್ತತೆ, ಬೇರೆಲ್ಲ ಒಳಗಡೆ ಇರ್ತಾವ ಅವೆಲ್ಲ ತಿರುಗಿ ಒಣಗಿದಾಗ ಭೂಮಿಗೆ ಫಲವತ್ತಾಗಿ ಮಣ್ಣಾಗ್ತತ ಅಂತ ಕೊಳತ ಒಳಗಡೆ ಗೊಬ್ಬರ ಆಗ್ತತಂತ ನಾವು ಆಗ್ತದೆ ಸರ್. ಸಜ್ಜೆ ಸೊಪ್ಪ ಅಲ್ಲೇ ಬಿಡ್ತೀರಾ ನೀವು? ಹ್ಞೂ ಸರ್, ಅಲ್ಲೇ ಉಳುಮೆ ಮಾಡಿಬಿಡ್ತೀರಾ? ಹಾಂ, ಅಲ್ಲೇ ಮಾಡಿಬಿಡ್ತೀವಿ ಸರ್. ಅದನ್ನೇ ನೀವು ಸಪ್ರೇಟ್ ಕೊಯ್ದು ದನಗಳಿಗೆ ಏನು ಮೇಯಿಸಲ್ಲ? ಹಾಕಲ್ಲ ಸರ್. ಎಲ್ಲ ಹಾಕಲ್ಲ ದನಗಳಿಗೆ? ಭೂಮಿ ಫಲವತ್ತು ಆಗ್ಲಿ, ಅಲ್ಲೇ ಎಲ್ಲ ಇವು ಗೆದ್ಲುಳು ಅಂತ ತಿಂದು ಸರ್ ಎಲ್ಲ ಮಣ್ಣು ಮಾಡಿ ಎಲ್ಲ ಅಲ್ಲಿ ಫಲವತ್ತು ಕೊಡ್ತಾರೆ. ಈಗ ನಿಮ್ಮಲ್ಲಿ ಬೆಳೆಯಂತ ಒಂದು ಬೆಳೆಗಳ ಒಂದು ತ್ಯಾಜ್ಯವನ್ನ ಅಲ್ಲೇ ಗೊಬ್ಬರ ಮಾಡ್ಬೇಕು ಅಂತ ನಿಮ್ಮ ಅಷ್ಟೇ ಸರ್. ಈಗ ಸಜ್ಜೆ ಸಾಮಾನ್ಯವಾಗಿ 2 ಎಕರೆಗೆ ಹಾಕ್ತಿರಲ್ಲ, ಎಷ್ಟು ಚೀಲ ಬೆಳಿತೀರ ನೀವು? 2 ಎಕರೆ ಅಂದ್ರೆ ಒಂದು 12 ತಕ್ಕ ಬರ್ತದೆ ಸರ್. 12 ಚೀಲ ಒಂದ್ ಎಕರೆಗೆ 5-6 ಚೀಲ. 5-6 ಚೀಲ. ಈಗ ಸಜ್ಜೆ ಒಂದು ಬಿತ್ತನೆ ಬೀಜಗಳು ಅಂತಂದ್ರೆ ಎಲ್ಲಿಂದ ತರ್ತೀರ ನೀವು? ಅಗ್ರಿಕಲ್ ಆಫೀಸ್ನಲ್ಲ ತರ್ತೀವಿ ಸರ್. ಎಲ್ಲ ಕೃಷಿ ಇಲಾಖೆ? ಕೃಷಿ ಇಲಾಖೆನೆ. ಬೇರೆ ಹೊರಗಡೆ ಎಲ್ಲಿ ರೈತರಾಗ್ಲಿ ಕೊಂಡ್ಕೊಳ್ಳಲ್ಲ ನೀವು? ಇಲ್ಲ ಸರ್, ಇಲ್ಲ ಸರ್, ಅಗ್ರಿಕಲ್ ಆಫೀಸ್ನಲ್ಲಿ. ಈಗ ಸಜ್ಜೆ 10-12 ಚೀಲ ಬೆಳಿತಿರಲ್ಲ, ಅವ್ನೇನ್ ಮಾರಾಟ ಮಾಡ್ತೀರಾ, ಏನ್ ಊಟಕ್ಕೆ ಉಪಯೋಗ ಮಾಡ್ಕೊಳ್ತೀರಾ? ಕೆಲವು ಉಪಯೋಗ ಮಾಡೋದು ಎಷ್ಟು ಬೇಕಷ್ಟು ತಕೊಂಡು ಕಿರೋವೆಲ್ಲ ನಾವು ಮಾರಾಟ ಮಾಡ್ತೀವಿ. ಈಗ ಸಜ್ಜೆ ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ನೀವು? ಚಳಿಕೆರೆ, ಇಲ್ಲಾಂದ್ರೆ ಮೊಳಕಾಮೂರು, ಕೋಳಿ ಫಾರಂ ಅಂತವರೆಲ್ಲ. ಮಾರ್ಕೆಟ್ಗೆ ನೋಯಲ್ಲ ನೀವು? ಇಲ್ಲ, ಇಲ್ಲ ಸರ್. ಈಗ ಕೋಳಿ ಫಾರಂನವರು ತಗೊಳ್ತಾರ? ಹ್ಞೂ ಸರ್, ತಗೊಂತಾರ ಸರ್. ಈಗ ಹೆಚ್ಚಾಗಿ ಮೆಕ್ಕೆಜೋಳ ತಗೊಳ್ತಾರ ಅವರು? ಮೆಕ್ಕೆಜೋಳ ಉಪಯೋಗ ಮಾಡ್ತಾರೆ, ಸಜ್ಜೆ ಬಳಸ್ತಾರೆ ಸರ್. ವೆಂಕಟೇಶ್ ಅವರೇ, ಸಾಕಷ್ಟು ಈ ಒಂದು ಶೇಂಗಾ ತೊಗರಿ ಇನ್ನೂ ಅನೇಕ ರೀತಿಯಾದಂತಹ ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಈ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ನಂಗೆ ಒಳ್ಳೆ ಆದಾಯ ಅನಿಸ್ತದೆ ಸರ್. ಒಳ್ಳೆ ಆದಾಯ, ಮಳೆ ಚೆನ್ನಾಗಿ ಬಂದ್ರೆ, ಮಳೆ ಬಂದ್ರೆ ಒಳ್ಳೆ ಆದಾಯ ರೈತರದ್ದು. ಒಟ್ಟಾರೆ ಇಲ್ಲೇ ತನಕ ಚೆನ್ನಾಗಿ ಮಳೆಗಾಲ ಆಗಿದೆ. ಹ್ಞೂ ಸರ್, ಇದುವರೆಗೂ ಆಗಿದೆ, ಮುಂದೇನು ನೋಡೋಣ, ಮಾಡೋದು ಮಾಡೋಣ. ಒಳ್ಳೇದು ವೆಂಕಟೇಶ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಶೇಂಗಾ ಹಾಗೂ ಅಂತರ್ ಬೆಳೆಯಾಗಿ ತೊಗರಿ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಜೊತೆಗೆ ಇನ್ನಿತರ ಬೆಳೆಗಳು ಸಹ ಬೆಳೀತಾ ಇದ್ದೀರಾ, ಇವೆಲ್ಲ ಬೆಳೆಗಳ ಸಾಕಷ್ಟು ಅನುಭವಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಶೇಂಗಾ ಹಾಗೂ ತೊಗರಿ ಕೃಷಿಯ ಅನುಭವಗಳನ್ನು ಕುರಿತು ಚಿತ್ರದುರ್ಗ ಜಿಲ್ಲೆ ಮೊಳಕಮರು ತಾಲೂಕು ಕೆಳಗಡಹಟ್ಟಿ ಗ್ರಾಮದ ಕೃಷಿಕರಾದ ಒ ವೆಂಕಟೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೂ ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ರೈತರಿಗೆ ಸಲಹೆ. ಭತ್ತದ ಬೆಳೆಯಲ್ಲಿ ಪೈರಿನ ಬೆಳವಣಿಗೆಯ ಪ್ರಾರಂಭಿಕ ಹಂತದಲ್ಲಿ ಸಾರಜನಕವನ್ನು ಒದಗಿಸುವುದರಿಂದ ಇಲುಕುಗಳು ಚೆನ್ನಾಗಿ ಬರ್ತವೆ. ತಡವಾಗಿ ಸಾರಜನಕವನ್ನು ಒದಗಿಸುವುದರಿಂದ ಇಲುಕಿನ ಬೆಳವಣಿಗೆ ಆಗುವುದಿಲ್ಲ. ಮರಳು ಮಿಶ್ರಿತ ಮಣ್ಣಿನ ಜಮೀನುಗಳಲ್ಲಿ ಮತ್ತು ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಸಿಂಪರಣೆ ಮಾಡುವುದರ ಮೂಲಕ ಸಾರಜನಕ ಒದಗಿಸುವುದು ಪರಿಣಾಮಕಾರಿಯಾಗಿರುತ್ತೆ. ಸೈನಿಕ ಹುಳುವಿನ ಹೊಸ ಪ್ರಭೇದ ಸ್ಪೋಡಾಫ್ಟೆರಾ ಫ್ರೂಜಿ ಫೆರಡಾವನ್ನು ಹತೋಟಿ ಮಾಡಲು ಕೀಟನಾಶಕಗಳಾದ ಡೈಮಿಥೇಟ್ %30 ಅಥವಾ ಥಯಾಮೆಥಾಕ್ಸಿಮ್ %12.6 ಮತ್ತು ಲಾಮ್ಡಾ ಸಹಲೋತ್ರಿನ್ %9.5 ZC ಬಳಸಿ, ಇಲ್ಲವೆ NPV ನುಮೇರಿಯಾ ರಿಲೈ ಅಥವಾ ಮೆಟಾರೈಸಿಮ್ ಅನೈಸೋಪ್ಲಿಯೇ ಜೈವಿಕ ನಿಯಂತ್ರಣಕಾರಕಗಳನ್ನು ಬಳಸಬೇಕು. ರಾಗಿ ಬೆಳೆಯಲ್ಲಿ GPU 28, INDAS 5, INDAF 8, ML 365, MR 1, MR 6, L 5 ಎಂಬಂತಹ ರಾಗಿ ತಳಿಗಳಿದ್ದು ಇದನ್ನು ಖುಷ್ಕಿ ಜಮೀನುಗಳಲ್ಲಿ ಎಕರೆಗೆ 5 kg ಬಿತ್ತನೆಗೆ ಉಪಯೋಗಿಸಬೇಕು. ಉತ್ತಮ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು 12 ಅಂಗುಲ ಅಂತರದಲ್ಲಿ ಸಂಯುಕ್ತ ಕೂರಿಗೆಯಿಂದ ಬಿತ್ತನೆ ಮಾಡಬೇಕು. ಶಕ್ತಿಮಾನ್ ಮುಸುಕಿನ ಜೋಳದ ಬೆಳೆಯಲ್ಲಿ ಮಧ್ಯಂತರ ಬೇಸಾಯ ಮಾಡಿ ಕಳೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಮಣ್ಣಿನಲ್ಲಿ ಉತ್ತಮ ತೇವಾಂಶವಿರುವಾಗ ಬಿತ್ತಿದ 25-30 ದಿವಸಗಳಾಗಿರುವ ಬೆಳೆಗೆ ಎಕರೆಗೆ 20 kg ಸಾರಜನಕ ಒದಗಿಸುವಂತಹ ರಸಗೊಬ್ಬರವನ್ನು ಕೊಟ್ಟು ಪೈರಿನ ಸಾಲುಗಳಿಗೆ ಮಣ್ಣನ್ನು ಏರಿಸಬೇಕು. ಹುರುಳಿ ಬೆಳೆಯನ್ನು ದಕ್ಷಿಣ ಒಣ ಪ್ರದೇಶಗಳಲ್ಲಿ ಆಗಸ್ಟ್ ತಿಂಗಳಿನಲ್ಲೇ ಬಿತ್ತನೆ ಮಾಡಬೇಕು. ತಡವಾದ ಬಿತ್ತನೆಯಿಂದ ಇಳುವರಿ ಕಡಿಮೆಯಾಗುತ್ತೆ. ಇನ್ನು ನೆಲಗಡಲೆ ಬಿತ್ತುವಾಗ ಜಿಪ್ಸಮ್ ಹಾಕಿಲ್ಲದ ಕಡೆಗಳಲ್ಲಿ 1 ತಿಂಗಳ ನಂತರ ಮಣ್ಣಿನಲ್ಲಿ ತೇವಾಂಶ ಇರುವಾಗ ಎಕರೆಗೆ 200 kg ಜಿಪ್ಸಮ್ ಅನ್ನು ಸಾಲುಗಳ ಪಕ್ಕದಲ್ಲಿ ಪಟ್ಟಿಯಂತೆ ಹಾಕಿ ಸಾಲುಗಳಿಗೆ ಮಣ್ಣನ್ನು ಏರಿಸಬೇಕು. ಯಾವುದೇ ಕಾರಣಕ್ಕೂ 45 ದಿವಸಗಳ ನಂತರ ಬೆಳೆಯಲ್ಲಿ ಅಂತರ್ಬೇಸಾಯ ಅಂದರೆ ಎಡೆಕುಂಟೆಯನ್ನು ಹೊಡಿಬಾರದು. ತೊಗರಿ ಬೆಳೆಯ ಸಾಲುಗಳಿಗೆ ಬೆಳೆಯಿಟ್ಟ 6-7 ವಾರದಲ್ಲಿ ತಪ್ಪದೆ ಮಣ್ಣು ಹೇರಾಕುವುದರಿಂದ ತಾಕಿನಲ್ಲಿ ಬೀಳುವ ಮಳೆ ನೀರು ಅಲ್ಲಲ್ಲೇ ಸಂಗ್ರಹವಾಗಿ ಪ್ರತಿ ಮಳೆ ಹನಿಯು ಪೋಲಾಗದಂತೆ ಬೆಳೆಗೆ ಲಭ್ಯವಾಗುತ್ತೆ. ಯಾವುದೇ ಬೆಳೆಗೆ ಅವೈಜ್ಞಾನಿಕವಾಗಿ 2-3 ಕೀಟನಾಶಕಗಳನ್ನ ಅಥವಾ ರೋಗನಾಶಕಗಳನ್ನ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಹೆಚ್ಚಿನ ಹತೋಟಿ ದೊರೆಯುವುದಿಲ್ಲ. ಇದರಿಂದಾಗಿ ದುಷ್ಪರಿಣಾಮಗಳು ಹೆಚ್ಚಾಗುವುದಲ್ಲದೆ ಖರ್ಚು ಸಹ ಹೆಚ್ಚಾಗುತ್ತೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಡಿ ರೈತರು ಪಾಲ್ಗೊಳ್ಳಲು ಕೊನೆಯ ದಿನಾಂಕ 14 ಆಗಸ್ಟ್ 2021 ಎಂದು ಅಧಿಸೂಚಿಸಲಾಗಿದ್ದು, ಜಿಲ್ಲಾವಾರು ಬೆಳೆವಾರು ವಿವರಗಳನ್ನು ತಮ್ಮ ಜಿಲ್ಲೆಗಳಲ್ಲಿ ಪಡೆದುಕೊಳ್ಳಬೇಕು. ಈ ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗಾಗಿ ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7 ಸೆಪ್ಟೆಂಬರ್ ಆಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಲು ಕೋರಲಾಗಿದೆ. ಮುಂಗಾರು ಹಂಗಾಮಿನ ಕೃಷಿ ಪ್ರಶಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವಂತಹ ರೈತ ಬಾಂಧವರು ಇದೇ ತಿಂಗಳು ಅಂದರೆ ಆಗಸ್ಟ್ 15 ನಿಗದಿತ ಪ್ರವೇಶ ಶುಲ್ಕವನ್ನು ಪಾವತಿ ಮಾಡಿ ನೋಂದಾಯಿಸಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಲು ಕೋರಲಾಗಿದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದಲ್ಲಿ ಕಿಸಾನ್ ಕಾಲ್ ಸೆಂಟರ್ 1800-1855-1 ಅಥವಾ ರೈತ ಸಹಾಯವಾಣಿ ಸಂಖ್ಯೆ 1800-4252-3553 ಈ ನಂಬರ್ಗೆ ಉಚಿತವಾಗಿ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-5268-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಂಧುವರೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ದರವನ್ನ ಕೇಳೋಣ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕನಿಷ್ಠ 1581 ಗರಿಷ್ಠ 1586 ರೂಪಾಯಿಗಳು. ಹರಳು ಬೀಜ ಕನಿಷ್ಠ ಮತ್ತು ಗರಿಷ್ಠ 5336 ರೂಪಾಯಿ. ಹೆಸರುಕಾಳು 5561-6261 ರೂಪಾಯಿ. ನೆಲಗಡಲೆ ಶೇಂಗಾ 3100-6300 ರೂಪಾಯಿ. ಜೋಳ ಹೈಬ್ರಿಡ್ ಕನಿಷ್ಠ 1578 ಗರಿಷ್ಠ ದರ 1701. ಮೆಕ್ಕೆಜೋಳ ಹೈಬ್ರಿಡ್ 1811 ಗರಿಷ್ಠ 1931 ರೂಪಾಯಿ. ನವಣೆ ಹೈಬ್ರಿಡ್ 1811 1931 ರೂಪಾಯಿ. ಓಕೆ, ಮತ್ತೊಂದು ಬೆಳೆ ನವಣೆ, ಇದು ಕೂಡ ಹೈಬ್ರಿಡ್. ಇದರ ಕನಿಷ್ಠ ಮತ್ತು ಗರಿಷ್ಠ ದರ 2371 ರೂಪಾಯಿ. ರಾಗಿ ಹೈಬ್ರಿಡ್ 1845-2100 ರೂಪಾಯಿ. ಸೂರ್ಯಕಾಂತಿ ಹೈಬ್ರಿಡ್, ಇದರ ದರ ಕನಿಷ್ಠ 3800 ಗರಿಷ್ಠ 6429 ರೂಪಾಯಿಗಳು. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹತ್ತಿ ಪ್ರಭೇದ ಡಿಸಿಎಚ್, ಇದರ ದರ ಕನಿಷ್ಠ 2250 ಗರಿಷ್ಠ 12819 ರೂಪಾಯಿಗಳು. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ಪ್ರಭೇದ ರಾಶಿ ಕನಿಷ್ಠ 42559 ಗರಿಷ್ಠ 44059 ರೂಪಾಯಿಗಳು.